ಅವಾಗ ಇದು ಐಆರ್ 20 ಅಂತ ಮಾಡಿ ಸರ್, ಆಮೇಲೆ 64 ಅಂತ ಬಂತು ಸರ್, 64 ಮಾಡ್ತಿದ್ವಿ. ಈಗ ಮಾಮೂಲ್ ಸೋನ ಆಮೇಲೆ ಅಂಕುರ್ ಸೋನ ಅಂತ ಹೇಳ್ಬಿಟ್ಟು ಹೊಸ ಹೊಸ ತಳಿ ಬಂದವೆ, ಅದನ್ನು ಮಾಡ್ತಾ ಇದ್ವಿ ಸರ್. ಈಗ ಸುಮಾರು 6-5 ವರ್ಷದಿಂದ ಮಳೆಗಾಲ ಜಾಸ್ತಿ ಆಗಿದ್ಮೇಲೆ ನಮಗೆ ಜಮೀನು ಸಿಗ್ತಾ ಇಲ್ಲ ಸರ್, ಮುಳುಗಡೆ ಆಗ್ತಿದೆ ಸರ್. ಆವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕೃಷಿ ಮಾಡ್ತಿದ್ರಿ? ಆ ಭತ್ತ ಹಾಕಿದಾಗ ಅದು ಭೂಮಿ ಯಾವ ತರ ಅದ ಮಾಡ್ತಿದ್ರಿ? ಯಾವ ರೀತಿ ಗೊಬ್ಬರ ಕೊಡ್ತಿದ್ರಿ? ಯಾವ ತಳಿಗಳ ಮೇಲೆ ಅದನ್ನ ಯಾವ ತರ ಮಾಡ್ತಿ, ಮಡಿ ಯಾವ ತರ ಮಾಡ್ತಿದ್ರಿ ಸರ್? ಅವಾಗೆಲ್ಲ ಅವಾಗ ಟ್ರ್ಯಾಕ್ಟರ್ಗಳು ಇರಲಿಲ್ಲ, ಅವಾಗ ಪೋರ್ಟಿಲರ್ ಇರಲಿಲ್ಲ, ಆಮೇಲೆ ನೇಗ್ಲ ಅಂತ ಬರೋ ಸರ್, ನೇಗ್ಲು ಹೊಡ್ಕೊಂಡು ಅದಕ್ಕೆ ಅದ್ರ ಮೇಲೆ ಗೋರು ಅಂತ ಹೇಳ್ಬಿಟ್ಟು ಗೋರು ಹೊಡ್ಕೊಂಡು, ಆಮೇಲೆ ಅಲ್ಕು ಅಂತ ಹೇಳ್ಬಿಟ್ಟು ಅಲ್ಕು ಹೊಡ್ಕೊಂಡು, ಆಮೇಲೆ ಮತ್ತೆ ಗೋರು ಹೊಡ್ಕೊಂಡು, ಮತ್ತೆ ಆಮೇಲೆ ಒಳ್ಳೆ ಇದು ಮಾಡ್ಕೊಂಡು ಆ ಸಮ ಮಾಡ್ಕೊಂಡು ಮಡಿಗಳು ಮಾಡ್ಕೊಂಡು ಗದ್ದೆ ಮಾಡ್ತಿದ್ವಿ ಸರ್ ಹಿಂದೆ. ಅದು ಭಾರಿ ಕಷ್ಟ ಇತ್ತು ಸರ್, ಅವಾಗ ಒಬ್ಬ ಒಂದ್ ದಿವಸಕ್ಕೆ ಒಂದು 1/2 ಎಕರೆ 1/2 ಎಕರೆ ಜಮೀನು ಮಾಡಕ್ಕಾಗ್ತಿರ್ಲಿಲ್ಲ. ಈಗ ಇತ್ತೀಚಿನ ಆಧುನಿಕ ತಂತ್ರಜ್ಞಾನ ಬಂದ್ಮೇಲೆ ಸಾಕಷ್ಟು ಸುಧಾರಣೆ ಆಗಿದೆ. ಟ್ರ್ಯಾಕ್ಟರ್ಗಳು ಬಂದ್ವು, ಪೋರ್ಟಿಲರ್ಗಳು ಬಂದ್ವು, ಆಮೇಲೆ ಭತ್ತಕ್ಕೆ ಮಿಷಿನ್ಗಳೆಲ್ಲ ಬಂದ್ವು. ಹಂಗಾಗಿ ಅಂತ ಏನು ತೊಂದರೆ ಆಗಲ್ಲ ಸರ್ ಗದ್ದೆ ಮಾಡ್ಲಿಕ್ಕೆ ಅಂತ. ಬಟ್ ಆದಾಯ ಇಲ್ಲ ಸರ್ ಜಮೀನಿನಲ್ಲಿ, ನೀರಾವರಿ ಭತ್ತದಲ್ಲಿ ಆದಾಯ ಕಡಿಮೆ ಸರ್, ಖರ್ಚು ಸಿಕ್ಕಾಬಟ್ಟೆ ಬರುತ್ತೆ. ಹಂಗಾಗಿ ಅದರಲ್ಲಿ ಏನು ನಮ್ಗೇನು ವರ್ಕೌಟ್ ಆಗಲ್ಲ ಸರ್, ಗದ್ದೆಯಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ. ಹಂಗಾಗಿ ಈ ಕೆಲವರಿಗೆಲ್ಲ ಗುತ್ತಿಗೆ ಕೊಡ್ತಾರೆ, ಗುತ್ತಿಗೆನೂ ಸಹ ಯಾರು ಮಾಡ್ತಾ ಇಲ್ಲ ಸರ್. ಹಂಗಾಗಿ ಕೆಲವು ಜಮೀನು ಬೀಳೋದು ಸರ್. ಈಗಲೂ ಬೀಜ ಇಲ್ಲಿಂದ ತರ್ತಾ ಇದ್ರಿ? ದಾವಣಗೆರೆ ತರ್ತಿ ಸರ್, ಅಗ್ರೋ ಇಂಡಸ್ಟ್ರಿಲಿ ಇದನ್ನ ತರ್ತಿ ಸರ್, ಅಗ್ರೋ ಕೇಂದ್ರದಿಂದ ತರ್ತಾ ಇದ್ವಿ. ಆಮೇಲೆ ಇಲ್ಲಿ ಅಲ್ಲೂರಲ್ಲಿ ಲೋಕಲಲ್ಲಿ ಎಲ್ಲ ಸಿಗೋದು, ಅವ್ರಿಗೆ ತರಿಸ್ಕೊಡೋರು ಎಲ್ಲ ಸಿಗ್ತದ್ದು. ದಾವಣಗೆರೆ ನಾವು ತರ್ತಿದ್ವಿ. ಅತಿ ಹೆಚ್ಚು ಇಳುವರಿ ಬರ್ತಕ್ಕಂತಹ ಬೀಜ ಇಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ರಿ? ಅಲ್ಲಿ ದಾವಣಗೆರೆ ಅಗ್ರೋದಲ್ಲೇ ಮಾಡ್ತೀವಿ ಸರ್. 64 ಅಂದ್ರೆ ಬರೋದು ಒಳ್ಳೆ ಇಳುವರಿ ಬರ ಸರ್, 40 ಕ್ವಿಂಟಲ್ 1 ಎಕರೆ ಬರೋ ಸರ್. ಅದು ಬೀಜ ತಂದ್ಮೇಲೆ ಅದಕ್ಕೆ ಒಂದು ಪದ್ಧತಿ ಇರುತ್ತೆ, ಅದನ್ನ ಯಾವ ತರ ಮಾಡ್ತಿದ್ರಿ ಮಡಿ ಮಾಡೋದು? ಅದನ್ನ ಸಸಿ ಮಡಿ ಎಲ್ಲ ರೊಳ್ಳೆ ಎಲ್ಲ ಹೊಡ್ಕೊಂಡು, ಈಗ ತಂತ್ರಜ್ಞಾನ ಬಂತು, ಪೋರ್ಟಲಲ್ಲೆಲ್ಲ ಕಂಪ್ಲೀಟ್ ರೊಳ್ಳೆನ ಅಬ್ಬಡ ಮಾಡಿಬಿಟ್ಟು, ಆಮೇಲೆ ಅದನ್ನ ಸಣ್ಣ ಸಣ್ಣ ಪಾತಿ ಅಂತ ಮಾಡಿಬಿಟ್ಟು, ಆಮೇಲೆ ಬೀಜನೆಲ್ಲ ಚೆಲ್ಕೊಂಡು ಕ್ಲೀನ್ ಮಾಡಿ ಮಾಡ್ಕೊಂಡು ಬಸಿ ಗಾಲೆ ಮಾಡ್ಕೊಂಡು ನೀರೆಲ್ಲ ಆ ಕಡೆ ಈ ಕಡೆ ವೇಸ್ಟ್ ನೀರೆಲ್ಲ ಹೋಗುವಾಗ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಭಾಳ ಕ್ರಮವಾಗಿ ಮಾಡ್ತೀವಿ ಸರ್. ಸಸಿನ ಚೆನ್ನಾಗಿ ಸಸಿಗಳು ಏನು ಬೀಜ ಒಂದು ಬೀಜನೂ ವೇಸ್ಟ್ ಆಗ್ತಿರ್ಲಿಲ್ಲ, ಕ್ಲೀನಾಗಿ ಒಳ್ಳೆ ಸಸಿ ಬರೋ, ಒಳ್ಳೆ ನಾಟಿನೂ ಆಗೋದು ಆಗುತ್ತೆ. ಇತ್ತೀಚೆಗೆ ಆಗ್ತಾ ಇತ್ತು ಸರ್, ಮೊದಲು ಸ್ವಲ್ಪ ಕಷ್ಟ ಇತ್ತು, ಈಗ ಸ್ವಲ್ಪ ತಂತ್ರಜ್ಞಾನ ಬಂದ್ಮೇಲೆ ಸ್ವಲ್ಪ ಸುಧಾರಣೆ ಆಗಿದೆ. ಗೊಬ್ಬರ ಯಾವ ತರ ಕೊಡ್ತಾ ಇದ್ರಿ? ಕಳೆ ನಿರ್ವಹಣೆಗೆ ಏನೇನ್ ಮಾಡ್ತಾ ಇದ್ರಿ ಆ ಕಾಲದಲ್ಲಿ? ಗೊಬ್ಬರ 16-20 ಅಂತ ಬರೋದು, 20-20 ಅಂತ ಬರೋದು, ಆಮೇಲೆ 19 ಅಂತ ಬರೋದು. ಈಗೆಲ್ಲ ಗೊಬ್ಬರ ಎಲ್ಲ ಒಳ್ಳೆ ಎಲ್ಲ ಹೊಡೆದು ನಾಟಿ ಮಾಡೋ ಟೈಮಲ್ಲಿ ಮುಂದೆ ಗೊಬ್ಬರ ಹಾಕೊಂಡು ಹೋಗ್ತಿದ್ವಿ, ಹಿಂದ್ಗಡೆ ನಾಟಿ ಮಾಡ್ಕೊಂತ ಬರೋ ಸರ್. ಎಲ್ಲ ಜಮೀನು ಮಟ್ಟ ಮಾಡ್ಕೊಂಡು ಕ್ಲೀನಾಗಿ ಗೋರ್ ಮಾಡ್ಕೊಂಡು ಆಮೇಲೆ ಗೊಬ್ಬರ ಹಾಕೊಂಡು ಆಮೇಲೆ ಹಿಂದೆ ನಾಟಿ ಮಾಡ್ತಾ ಬರೋರು, ನಾವು ಮುಂದೆಗಡೆ ಗೋರ್ ಹೊಡ್ಕೊಂಡು ಗೊಬ್ಬರ ಹಾಕೊಂಡು ನಾಟಿ ಮಾಡ್ಕೊಂತ ಮಾಡ್ಕೊಂಡು ಹೋಗ್ತೀವಿ ಸರ್. ಎಷ್ಟು ಅದು ಪೈರು ಬಂದಾಗ ಏನನ್ನ ರೋಗಗಳು ಬರ್ತಿತ್ತು ಆ ಕಾಲದಲ್ಲಿ? ರೋಗ ಬರ ಮೊದಲು ಕಡಿಮೆ ಇತ್ತು ಸರ್, ಅವಾಗೆಲ್ಲ ಕಡಿಮೆ ಇತ್ತು. ಈಗ ಇತ್ತೀಚೆಗೆ ನಾವೆಲ್ಲ ಮೊದಲು ಒಂದೇ ಸರಿ ಔಷಧಿ ಹೊಡಿತಿದ್ವಿ, ಈಗ 3-4 ಸರಿ ಔಷಧಿ ಹೊಡಿಬೇಕು ಸರ್. ಅವಾಗ ಔಷಧಿ ಹೊಡೆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಬರೋಕೆ ಸ್ಟಾರ್ಟ್ ಆಯ್ತು ಸರ್ ಅವಾಗ. ಹಂಗಾಗಿ ನಮಗೆ ಒಳ್ಳೆ ಇಳುವರಿ ಬಂತು, ಔಷಧಿ ಸ್ಪ್ರೇ ಮಾಡಕ್ಕೆ ಹಿಡಿದ್ರೆ ಇಳುವರಿ ಚೆನ್ನಾಗಿ ಬಂತು, ಹಂಗಾಗಿ ನಮಗೆ ಒಳ್ಳೆ ಇನ್ಕಮ್ ಆಯಿತು. ಬಟ್ ಈಗಿನ ಮಾರ್ಕೆಟ್ಗಳು ಕಡಿಮೆ ಇರೋದ್ರಿಂದ ಅದರಲ್ಲೇ ವರ್ಕೌಟ್ ಆಗ್ತಾ ಇಲ್ಲ ಸರ್, ಹಂಗಾಗಿ ಸ್ವಲ್ಪ ನೀರಾವರಿ ಮೇಲೆ ಸ್ವಲ್ಪ ಗಮನ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಎಲ್ಲಿ ಕೊಡ್ತಿದ್ರಿ ಮಾರ್ಕೆಟಿಂಗ್ ಎಲ್ಲ? ದಾವಣಗೆರೆ APMC ಮಾರ್ಕೆಟ್ ತಗೊಂಡೋಗಿ ಮಾಡ್ತಿದ್ವಿ, ಮಾರಾಟ ಮಾಡ್ತಿದ್ವಿ ಸರ್. ಅಂದ್ರೆ ಇಲ್ಲಿ ಯಾರು ಬರ್ತಿರ್ಲಿಲ್ಲ, ಮನೆ ಹತ್ರ ಯಾರು ಬರ್ತಿರಲ್ಲ ಸರ್, ಅಲ್ಲಿಗೆ ಮಾರಾಟ ಮಾಡಬೇಕು, ಅವ್ರ ತರ ಸಾಲ ತರಬೇಕು, ಅವ್ರಿಗೆ ಬಡ್ಡಿ ಕಟ್ಟಬೇಕು, ಅವ್ರಿಗೆ ಭತ್ತ ತಂದು ಬಿಡ್ಬೇಕು, ಅವನ್ನೆಲ್ಲ ಮುರಿದು ಉಳಿದು ದುಡ್ಡು ಉಳಿದು ತರಬೇಕಾಯ್ತು, ಇಲ್ಲದ್ರೆ ಮತ್ತೆ ಸಾಲಕ್ಕೆ ಹೋಗ್ಬೇಕಾಯ್ತು ಸರ್. ಅವಾಗ ಈಗ ಆ ತೊಂದರೆ ಏನಿಲ್ಲ, ಈ ಮನೆ ಬಾಕ್ಲಿಗೆ ಸ್ಪಾಟ್ ಹತ್ರ ಬಂದು ಇಲ್ಲೇ ಖರೀದಿ ಮಾಡಿ ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗ್ತಾರೆ, ಕೈಯಲ್ಲಿ ಕ್ಯಾಶು ಸಿಗ್ತಾ ಇದೆ, ಅನುಕೂಲ ಇದೆ. ಈಗ ಇತ್ತೀಚಿನ ದಿನದಲ್ಲಿ ಅನುಕೂಲ ಚೆನ್ನಾಗಿದೆ ನಮಗೆ. ಇಳುವರಿ ಎಷ್ಟು ಬರ್ತಾ ಇತ್ತು ಅವಾಗ? ಅವಾಗ ಸ್ವಲ್ಪ ಕಡಿಮೆ ಬರ್ತದೆ ಸರ್, ಮೊದಲೆಲ್ಲ ತಂತ್ರಜ್ಞಾನ ಇಲ್ದೇ ಕಡಿಮೆ ಬರೋದು. ಈಗ ತಂತ್ರಜ್ಞಾನ ಬಂದ್ಮೇಲೆ ನಮಗೆ 40 ಕ್ವಿಂಟಲ್ ಮೇಲೆ ಬರ ಸರ್, ಮೊದಲೆಲ್ಲ 20-25 ಕ್ವಿಂಟಲ್ ಮೇಲೆ ಬರಕ್ಕಾಗ್ತಿರಲ್ಲ ಸರ್. ಆಮೇಲೆ ಭತ್ತದ ಮಿಷಿನ್ ಎಲ್ಲ ಬಂದ್ಮೇಲೆ ನಮಗೆ ಖರ್ಚೆಲ್ಲ ಕಡಿಮೆ ಆಯಿತು, ಫಾಸ್ಟಾಗಿ ಕೆಲಸ ಭಾಳ ವೇಗವಾಗಿ ಕೆಲಸ ಆಗೋದು. ಒಂದು ದಿವಸಕ್ಕೆ ಅವಾಗ 15-20 ಜನ ಕರ್ಕೊಂಡೋದ್ರೆ 2 ಎಕರೆ ಕೊಯ್ತಿದ್ರು ಸರ್, ಈಗ ಒಂದು ಮಿಷಿನ್ 10 ಎಕರೆ ಕೊಯ್ ಸರ್, 8-10 ಎಕರೆ ಕೊಯ್ಲು ಮಾಡುತ್ತೆ, ಅವತ್ತೇ ರಾಶಿ ಆಗುತ್ತೆ ಸರ್. ಮೊದಲೆಲ್ಲ ಕೊಯ್ಬೇಕಾಗಿತ್ತು, ಬಡಿಬೇಕಾಗಿತ್ತು, ರಾಶಿ ಮಾಡಬೇಕಾಗಿತ್ತು, ಮತ್ತೆ ತೂರ್ಬೇಕಾಗಿತ್ತು, ಆ ಕಡೆಯಿಂದ ಈಗ ಕಣಗಳ ಸಮಸ್ಯೆ ಇತ್ತು ಮೊದಲೆಲ್ಲ. ಈಗ ಭತ್ತದ ಮಿಷಿನ್ ಬಂದ್ಮೇಲೆ ಕಣಗಳ ಸಮಸ್ಯೆ ಇಲ್ಲ, ಅಲ್ಲೇ ಬಂದು ಅಲ್ಲೇ ಟ್ರ್ಯಾಕ್ಟರ್ಗೆ ಲೋಡ್ ಆಗಿಬಿಟ್ಟು ಸೀದಾ ಮನೆ ಬಾಗಿಲಿಗೆ ತಂದು ರಾಶಿ ಮಾಡಿಬಿಟ್ಟು ಹಿಂದ್ಗೊಟ್ಟೆಲ್ಲ ವ್ಯಾಪಾರ ಆಗುತ್ತೆ ಸರ್. ಮಳೆ ಎಲ್ಲ ಬಂದಾಗ ಏನು ಮಾಡ್ತೀರ ಆ ಟೈಮಲ್ಲಿ? ಮಳೆ ಬಂದು ಸ್ವಲ್ಪ ಸ್ಟಾಪ್ ಮಾಡೋದು ಸರ್, 1-2 ಗಂಟೆ ಸ್ಟಾಪ್ ಮಾಡ್ತೀವಿ, ಮತ್ತೆ ಬಿಸಿಲು ಇದ್ದಾಗ ಕೊಯ್ತೀವಿ. ಬೇಸಿಗೆ ಕೊಯ್ಲಲ್ಲಿ ಏನು ತೊಂದರೆ ಆಗಲ್ಲ, ಮಳೆಗಾಲ ಕೊಯ್ಲು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಜೂನ್ ತಿಂಗಳಲ್ಲಿ ಮಳೆ ಏನು ಜಾಸ್ತಿ ಇರಲ್ಲ, ಸ್ಟಾರ್ಟಿಂಗ್ ನಮ್ದು May-June 1st ವೀಕಲ್ಲಿ ಕೊಯ್ಲಾಗುತ್ತೆ. ಅವಾಗಂತ ಮಳೆ ಏನ ಒಂದ್ಸರಿ ಬಂದ್ರೆ 4-5 ಸಹಿತ ಬಿಸಿಲು ಬೀಳುತ್ತೆ, ಆ ಟೈಮಲ್ಲಿ ಬೇಗ ಬೇಗ ಕೊಯ್ಲು ಆಗ್ಬಿಡುತ್ತೆ ಸರ್. ಅಂದ್ರೆ ಈ ಬಾರಿ ಹೆಚ್ಚು ಮಳೆಗಳನ್ನು ನೋಡ್ತಾ ಇದೀವಲ್ಲ, ಹಾಗಾಗಿ ಈ ಸರಿ ಏನಂತ ಅಂತ ಏನು ತೊಂದರೆ ಏನಾಗಲಿಲ್ಲ ಸರ್. ಬಂತು ಮಳೆ ಬಂತು, 4-5 ದಿವಸ ಬಿಸಿಲು ಬೀಳೋದು, 4-5 ದಿವಸ ಮಳೆ ಬಂತು. ನಮಗೆ ಆಕ್ಚುಲಿ ಜೂನ್ ಲಾಸ್ಟ್ ಇಂದ ಮಳೆಗಾಲ ಜಾಸ್ತಿ. ಭತ್ತಕ್ಕೆ ಕಮ್ಮಿ ಅಂದ್ರೆ ಒಂದು 3,500 ರೂಪಾಯಿ ನಾಟಿ ಮಾಡಕ್ಬೇಕು ಸರ್, ಆಮೇಲೆ 4,500 ರೂಪಾಯಿ ರೊಳ್ಳೆ ಮಾಡಕ್ಬೇಕು, ಆಮೇಲೆ 4,500 ರೂಪಾಯಿ ಭತ್ತ ಕೊಯ್ಲಿಕ್ಕೆ ಬೇಕು, ಆಮೇಲೆ ಗೊಬ್ಬರ ಅದೆಲ್ಲ ಟೋಟಲಿ ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೆ 25-30 ಸಾವಿರ ಖರ್ಚು ಬರ್ತದೆ ಸರ್. ಕೂಲಿ ಸಮಸ್ಯೆ ಜಾಸ್ತಿ ಅಂತಾರೆ, ಅದಕ್ಕೆ ಯಾವ ತರ ನಿರ್ವಹಣೆ ಮಾಡ್ತೀರಾ? ಕೂಲಿ ಸಮಸ್ಯೆ ಕಷ್ಟ ಸರ್, ಅದೇ ಮೊದಲೆಲ್ಲ 950 1,100 ನಮಗೆ ಗೊತ್ತಿದ್ದಂಗೆ ನಾಟಿ ಕೊಡ್ತಿದ್ವಿ, ಈಗ 4,500 ಕೊಟ್ಟು ನಾಟಿ ಮಾಡಿಸ್ಬೇಕಾದ ಪರಿಸ್ಥಿತಿ ಬಂದಿದೆ ಸರ್. ಈಗ ಅನಿವಾರ್ಯ, ಈಗ ಜಮೀನು ಇರೋದ್ರಿಂದ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ಸರ್ ಈಗ. ಬಟ್ ಆದಾಯ ಕಡಿಮೆ ಆಗಿದೆ ಸರ್, ಈಗ ಖರ್ಚುಗಳೆಲ್ಲ ಜಾಸ್ತಿ ಆಗಿರೋದ್ರೆ ಆದಾಯ ಕಡಿಮೆ ಆಗಿದೆ. ಬಟ್ ಫಾಸ್ಟ್ ಕೆಲಸ ಇದೆ, ಖರ್ಚು ಜಾಸ್ತಿ ಇದೆ, ಆದಾಯ ಕಡಿಮೆ ಇದೆ, ಹಂಗಾಗಿ ನೀರಾವರಿಗೆ ಅಷ್ಟು ಗಮನ ಇಲ್ಲ ಸರ್. ಯಾವ ರೈತರು ನನ್ನಿಂದಲೂ ಬಂತು, ಎಲ್ಲ ರೈತರು ಸಹ ನೀರಾವರಿ ಮೇಲೆ ಅಷ್ಟು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ, ಮೊದಲು ಅಷ್ಟು ಇಂಟ್ರೆಸ್ಟ್ ಇಲ್ಲ ಈಗ. ಅಂದ್ರೆ ವಾಣಿಜ್ಯವಾಗಿ ಭತ್ತ ಬೆಳೀತಾ ಇಲ್ಲ ಅಂದ್ರೆ ಊಟಕ್ಕೆಲ್ಲ ಬೆಳ್ಕೊಂತಾರೆ? ಊಟಕ್ಕೆಲ್ಲ ಬೆಳ್ಕೊಳ್ಳಿ, ಊಟಕ್ಕೆಲ್ಲ ಖರೀದಿ ತಗೊಳ್ತಾರೆ ಸರ್. ಈಗೆಲ್ಲ ಆ ಕಡೆ ಬೇರೆ ಕಡೆಯಿಂದ ಆಂಧ್ರದಿಂದ ಭತ್ತ ಬರುತ್ತಲ್ಲ, ಈಗ ನಮ್ಮ ರೈತರಿಗೆ ಭತ್ತ ಅಕ್ಕಿ ಸಿಗ್ತಾ ಇದೆ, ಅಕ್ಕಿ ಸಿಗ್ತಾ ಇದೆ, ಹಂಗಾಗಿ ಬೆಳೆದಂಗೆ ಸಿಗ್ತಾ ಇದೆ, ಹಂಗಾಗಿ ತಲೆ ಕೆಡ್ಸ್ಕೊಂಡು ಇವತ್ತಲ್ಲ ಮತ್ತೆ ಭತ್ತ ಬೆಳೆಯ ಪರಿಸ್ಥಿತಿ ಬರ್ಬೋದು. ಎಲ್ಲರೂ ತೋಟ ತೋಟ ಅಂತ ಮಾಡ್ತಾ ಹೋದ್ರೆ ಭತ್ತಗಳು ಬೆಳೆ ಅನ್ನಕ್ಕೆ ದೇಶಕ್ಕೆ ಅನ್ನಕ್ಕೆ ರೈತರು ಇಲ್ಲದ್ಮೇಲೆ ಕಷ್ಟ ಆಗತ್ತೆ. ಸೊ ಹಂಗಾಗಿ ಮತ್ತೆ ಬೆಳೆ ಅಂತ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಈ ತಾತ್ಕಾಲಿಕ ಆದಾಯ ಇಲ್ಲದಿರೋದ್ರಿಂದ ರೈತರು ಅದ್ರ ಗಮನ ಕಡಿಮೆ ಮಾಡಿ ಸರ್. ಆ ತರ ಪರಿಸ್ಥಿತಿ ಬಂದ್ರೆ ಬೆಳೀತೀರಾ? ಮತ್ತೆ ಬೆಳೆಯಕ್ಕೆ ತಯಾರಿದೆ ಸರ್. ಬಟ್ ನಮ್ಗೆ ಅನುಕೂಲ ಮಾರ್ಕೆಟ್ಗಳು ಅನುಕೂಲ ಆಗ್ಬೇಕು ಸರ್. ಈಗ 1,600-1,800 ರೂಪಾಯಿ ಭತ್ತ ಸರ್. ಈಗ ನಮಗೆ ಮ್ಯಾಕ್ಸಿಮಮ್ 4,000 ರೂಪಾಯಿ ಅಟ್ಲೀಸ್ಟ್ ರೇಟ್ ಸಿಕ್ಕರೆ ಮತ್ತೆ ಭತ್ತ ಬೆಳೆಯಕ್ಕೆ ನಾವು ತಯಾರಿದೆ ಸರ್. ಹಂಗಾಗಿ ಈ 1,500 ರೂಪಾಯಿ ಏನು ಮಾಡೋಕ್ಕಾಗಲ್ಲ ಸರ್. ಭತ್ತಲ್ಲಿ ಏನು ವರ್ಕೌಟ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಜಮೀನು ಬೀಳ್ಬಿಟ್ಟು ಮನೆಗಿರೋದು ಒಳ್ಳೇದು. ಈ ರೇಟ್ಗಳಲ್ಲಿ ನಮಗೆ ಯಾವುದೇ ತರದ ಆದಾಯ ಬರಲ್ಲ ಸರ್. ಒಟ್ಟಿನಲ್ಲಿ ಆದಾಯ ಸಿಕ್ಕರೆ ಭತ್ತ ಬೆಳೆಯಕ್ಕೆ ಇವತ್ತು ರೆಡಿ ಇದೆ ಸರ್. ಆದಾಯ ಸಿಗ್ಬೇಕು ಸರ್, ಮಾರ್ಕೆಟ್ಗೆ ನಮ್ಗೆ ಆದಾಯ ಬರ ಮಾಡಬೇಕು. ಫಿಕ್ಸ್ ಮಾಡ್ಬೇಕು ಸರ್ ರೇಟು, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 4,000 ರೂಪಾಯಿ ಫಿಕ್ಸ್ ಮಾಡ್ಬೇಕು ಸರ್ ಭತ್ತಕ್ಕೆ. ಹಂಗಾದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲದ್ರೆ ಈ ರೇಟ್ಗಳಿಗೆ ವರ್ಕೌಟ್ ಆಗಲ್ಲ ಸರ್. ನಿಮ್ಮ ಪ್ರಕಾರವಾಗಿ ಬೇಜಾರಾಗಿ ಅಡಿಕೆ ಬೆಳೆದ್ರಿ? ಹ್ಞೂ ಸರ್, ಬೇಜಾರಾಗಿ ಅಡಿಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ ಸರ್. ಈಗ ಮಾರ್ಕೆಟ್ ಒಳ್ಳೆ ರೇಟ್ ಇದೆ. ಈಗ ಭತ್ತಲ್ಲಿ ನಾವು ಈಗೇನ ಮಾಡಿದ್ರೆ 1,200-1,300 ರೂಪಾಯಿ ಲಾಭ ತೆಗಿಯಕ್ಕಾಗಲ್ಲ. ತೋಟಕ್ಕೆ 4 ಲಕ್ಷ ರೂಪಾಯಿ ಆದಾಯ ಇದೆ ಒಂದು ಎಕರೆಗೆ, ಮತ್ತೆ ಹಂಗಾಗಿ ಯಾಕೆ ನಾವು ಕಷ್ಟ ಪಡಬೇಕು? ಆದಾಯ ಇಲ್ಲದ್ಮೇಲೆ ಯಾಕೆ ಮಾಡ್ಕೋಬೇಕು? ದೇಶಕ್ಕೆ ಅನ್ನ ಹಾಕ್ಬೇಕು ನಿಜ, ಬಟ್ ಹಂಗಂತ ಹೇಳ್ಬಿಟ್ಟು ನಮ್ಮ ಹೊಟ್ಟೆ ನೋಡ್ಕೋಬೇಕಲ್ಲ ಸರ್. ನಮ್ಮ ಪರಿಸ್ಥಿತಿ ನಾವು ಕಾಯ್ಬೇಕಲ್ಲ. ಈಗ ನಾವು 1 ಎಕರೆ ನಾಟಿ ಮಾಡಿದ್ರೆ ಒಂದು ಮದುವೆ ಮಾಡೋದು ಕಷ್ಟ ಸರ್. 2 ಎಕರೆ ತೋಟ ಇದ್ರೆ ಒಂದು ಮದುವೆ ಮಾಡ್ಬೋದು. ಆ ಪರಿಸ್ಥಿತಿ ಬಂದಿದೆ ಸರ್ ಈಗ. ಅಂದ್ರೆ ಅಡಿಕೆ ವಾಣಿಜ್ಯ ಬೆಳೆ, ದುಡ್ಡು ಬರುತ್ತೆ? ದುಡ್ಡು ಬರುತ್ತೆ. ಆಮೇಲೆ ತೆಂಗಿ ಗಿಡದಲ್ಲಿ ಮನೆಗೆ ಆಗೋವಷ್ಟು ತೆಂಗಿನಕಾಯಿ ಆಗ್ತವೆ, ಆಮೇಲೆ ಸಾಕಾಗೋಷ್ಟು ಬೇರೆ ಮಾರಾಟ ಮಾಡ್ಬೋದು, ಅದರಲ್ಲೂ ದುಡ್ಡಿದೆ. ಆಮೇಲೆ ಖರ್ಚು ಆಮೇಲೆ ಇನ್ ಟೈಮ್ಗೆ ಕೆಲಸ ಮಾಡ್ಬೇಕು ಅಂತಿರಲಿಲ್ಲ. ನಾಟಿ ಗದ್ದೆ ಆದ್ರೆ ಹಂಗಲ್ಲ ಸರ್, ಅವತ್ತು ಒಳ್ಳೆ ಹೊಡೆದ್ರೆ ಅವತ್ತು ಗೋರ್ ಹೊಡೆದ್ರೆ ಹಿಂದಿಟ್ಟು ಗೊಬ್ಬರ ಹಾಕಿದ್ರೆ ಅವತ್ತು ನಾಟಿ ಮಾಡಲೇಬೇಕು ಸರ್. ಎಷ್ಟಾದ್ರು ಖರ್ಚಾಗಲಿ ಮಾಡ್ಬೇಕು ಅವತ್ತು ನಾವು. ಅದು ಬಿಟ್ಟು ಬೇರೆ ದಿನದಲ್ಲಿ ಬೇರೆ ತಿರುಗಿಸ ಮಾಡಕ್ ಹೋದ್ರೆ ಅದರಲ್ಲಿ ಹುಲ್ಲೆಲ್ಲ ಬೆಳೆದಿರುತ್ತೆ, ನಾಟಿ ಮಾಡೋಕ್ಕಾಗಲ್ಲ ಸರ್. ಮತ್ತೆ ಒಳ್ಳೆ ಹೊಡೆದು ಮತ್ತೆ ನಾವು ಗೋರ್ ಹೊಡಿಬೇಕಾಗುತ್ತೆ. ಸೊ ಆ ಪರಿಸ್ಥಿತಿ ಇರೋದ್ರಿಂದ ನಾವು ಎಷ್ಟು ಕೇಳಿದ್ರು ಕೊಟ್ಟು ಮಾಡಿಸ್ಲೇಬೇಕಾ ಸರ್ ಅದು ಗದ್ದೆನ. ಭತ್ತ ಕಷ್ಟ? ಭತ್ತ ಕಷ್ಟ ಸರ್, ಭತ್ತ ಕಷ್ಟ ಸರ್, ಭತ್ತ ಕಷ್ಟ, ಮೆಕ್ಕೆಜೋಳ ಕಷ್ಟ. ಮೆಕ್ಕೆಜೋಳದಲ್ಲಿ ಅಷ್ಟೇ ಸರ್, ಏನು ಸುಖ ಆಗಲ್ಲ. ಆಮೇಲೆ ರೈತರುಗಳಲ್ಲಿ ಎತ್ತುಗಳಿಲ್ಲ, ಎತ್ತುಗಳ ಪ್ರಶ್ನೆ ಬಿಟ್ಟರೆ ಈಗೆಲ್ಲ ಔಷಧಿ ಎಲ್ಲ ಬಂದು ಔಷಧಿ ಹೊಡ್ಕೊಂಡು ಏನೇ ಬೆಳೆ ಬೆಳಿಬೋದು. ಅದರಲ್ಲಿ ಎಕರೆಗೆ 6-7 ಸಾವಿರ ಬರಲ್ಲ ಸರ್. ಮೆಕ್ಕೆಜೋಳ ಮಳೆ ಆಶ್ರಿತ ಬೆಳೆ ಅಂತಾರೆ. ಮಳೆ ಆಶ್ರಿತ ಬೆಳೆ ಸರ್. ಮಳೆ ಬಂದ್ರೂ ಕೂಡ ಅದ್ರಾಗ ಏನಂತ ಆದಾಯ ಕಾಣಿಸಲ್ಲ ಸರ್ ನಮಗೆ, ಏನಂತ ಆದಾಯ ಇಲ್ಲ ನಮಗೆ. ಯಾಕೆಂತಂದ್ರೆ 1 ಎಕರೆಗೆ 20 ಕ್ವಿಂಟಲ್ ಮೆಕ್ಕೆಜೋಳ ಬೆಳಿಬೋದು ಸರ್. 20 ಕ್ವಿಂಟಲ್ ಮೆಕ್ಕೆಜೋಳ ಬಂದ್ರೆ ಅದು 1,200 ಕಟ್ಟಿಗೆ ಅಂದ್ರೆ ಒಂದು 24-25 ಸಾವಿರ ಬರುವ ಸರ್. ಅದು 13-14 ಸಾವಿರ ಖರ್ಚು ಬರುತ್ತೆ ಸರ್. ಅದು 10-12 ಸಾವಿರ ಆದಾಯ. ಅದು ಒಳ್ಳೆ ಮಳೆ ಬಂದ್ರೆ, ಮಳೆ ಬರಲಿಲ್ಲ ಅಂದ್ರೆ ಮಾಡಿದ ಖರ್ಚಿಗೂ ಕಷ್ಟ ಸರ್, ಬೆಳೆ ತೆಗಿಯೋದು ಕಷ್ಟ ಸರ್. ಹಂಗಾಗಿ ಅದನ್ನು ಕಡಿಮೆ ಮಾಡಿದಾರೆ ಈಗೆಲ್ಲ. ಒಟ್ಟಲ್ಲಿ ತೋಟಕ್ಕೆಲ್ಲರೂ ವಾಲಿದ್ರ? ತೋಟಕ್ಕೆಲ್ಲ ವಾಲಿದ್ರ ಸರ್. ಹೌದು. ತೋಟ ಅಂತ ಬಂದಾಗ ನೀವು ಅಡಿಕೆ ಮಾಡೋಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಭೂಮಿ ಯಾವ ತರ ಅದಗೊಳಿಸ್ಕೊಂಡ್ರಿ, ಎಲ್ಲಿಂದ ಗೋಟು ತಂದ್ರಿ, ಯಾವೂರ್ ಗೋಟು, ಸ್ಥಳೀಯವಾದ ಅಥವಾ ಬೇರೆ ಯಾವುದು? ಅದು ನಾವಿಲ್ಲಿ ಅದು ನಾಟಿ ತಳಿ ಅಂತಲೇ ಮಾಡ್ತೀವಿ ಸರ್ ನಾವು. ಯಾಕಂತಂದ್ರೆ ಈ ಕೆಲವೊಂದು ಸಸಿ ಸಿಗುತ್ತೆ ನಮಗೆಲ್ಲ, ಅವೆಲ್ಲ ಓಡಾಡಿ ಮಾಡಿ ತರಕ್ಕಾಗಲ್ಲ, ಸಿಗಲ್ಲ ಸರ್ ಅವೆಲ್ಲ. ಅವೆಲ್ಲ ಪಾಣಿ ಕೊಡಬೇಕು, ಇದು ಕೊಡಬೇಕು, ಇವತ್ತು ಬರಬೇಕು, ನಾಳೆ ಬರಬೇಕು, ನಾಡು ಬರಬೇಕು. ಆಮೇಲೆ ಈ ಸಸಿ ಅಷ್ಟಿಲ್ಲ, ನಿಮಗೆ ಸಾಕಷ್ಟು ಸಸಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯಲ್ಲ ಹೇಳ್ತಾರೆ. ಇವೆಲ್ಲ ಸಮಸ್ಯೆ, ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಇಲ್ಲಿ ಪ್ರೈವೇಟ್ನಲ್ಲಿ ಹಳೆ ತೋಟ ಸುಮಾರು ಮ್ಯಾಕ್ಸಿಮಮ್ ಅಂದರೆ 25-30 ವರ್ಷ ತೋಟಗಳಲ್ಲಿ ಹಳೆ ಮರದ ಗೋಟುಗಳು ಇರ್ತಾವೆ ಸರ್. ಅದರಲ್ಲಿ ನಾವು ನಮ್ಮ ಸಂಬಂಧಿಕರಿಗೂ ನಮ್ಮ ರೈತರಿಗೆ ಯಾರು ಹೇಳ್ಬಿಟ್ಟು ಒಂದಷ್ಟು ಗೋಟು ಬಿಡಿಸ್ಕೊಂಡಿರ್ತೀವಿ. ಕೊನೆ ನವಂಬರ್ ಡಿಸೆಂಬರಲ್ಲಿ ಒಳ್ಳೆ ಸೈಜ್ ಒಳ್ಳೆ ಗಟ್ಟಿ ಗೋಟು ಸಿಗುತ್ತೆ ಸರ್. ಅದನ್ನು ತಗೊಂಬಂದು ನಾವು ಸಸಿ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಜಮೀನೆಲ್ಲ ಮಟ್ಟ ಮಾಡಿಕೊಂಡು ಸಾಕಷ್ಟು ಖರ್ಚು ಮಾಡಿ ಸರ್ ಜಮೀನುಗಳಿಗೆಲ್ಲ ಮಟ್ಟ ಮಾಡ್ಕೊಂಡು ಅದ ಲೆವೆಲ್ ಮಾಡಿಕೊಂಡು ಫಿಟ್ ಹೊಡೆದು ಹೊರಗಿನ ಮಣ್ಣು ತುಂಬಿ ಗಿಡ ಕಟ್ಟಿ ಸರ್. ಗಿಡ ಕಟ್ಟಿದ್ಮೇಲೆ ಚೆನ್ನಾಗಿ ಇದು ಬಂದು ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಖರ್ಚು ಮಾಡಿದ್ವಿ ಸರ್. ನಾವೆಲ್ಲ ಜಮೀನು ನಾವು ಕೆಲವೊಂದು ಟೈಮಲ್ಲಿ ಜಮೀನು ಮಾಡೋಕ್ಕೆ ದುಡ್ಡು ಇಲ್ಲದೆ ಇರೋದ್ರಿಂದ ಒಂದಿಷ್ಟು ನಾವು ನೀರಾವರಿ ಜಮೀನು ಮಾರ್ಕೊಂಡ್ವಿ. ಜಮೀನು ಮಾರಿಕೊಂಡು ಆಮೇಲೆ ಟ್ಯಾಂಕ್ ಖಾಲಿ ಜಮೀನಿಗೆ ಅಷ್ಟೊಂದು ಲೋನ್ ಕೊಡಲ್ಲ ಸರ್. ನಾವು ತೋಟ ಮಾಡಿದರೆ ಅದರ ಕ್ರಾಪ್ ನೋಡಿಬಿಟ್ಟು ಕ್ರಾಪ್ ಲೋನ್ ಅಂತ ಹೇಳಿಬಿಟ್ಟು ಆ ವ್ಯಾಲ್ಯೂಯೇಷನ್ ಮೇಲೆ ಕೊಡ್ತಾರೆ ಸರ್ ಲೋನು. ಹಂಗಾಗಿ ಖಾಲಿ ಜಮೀನು ಸ್ಟಾರ್ಟಿಂಗ್ ಜಮೀನು ಅಷ್ಟೊಂದು ಲೋನ್ ಸಿಗಲ್ಲ ಸರ್ ನಮಗೆ. ಸೊ ಹಂಗಾಗಿ ನಾವು ಸ್ವಂತ ಜಮೀನು ಮಾರಾಟ ಮಾಡ್ಕೊಂಡು ನಾವು ತೋಟ ಮಾಡಿ ಸರ್. ನಾವು ಗಿಡ ಮಾಡಿದ್ವಿ ಅಂದರೆ ಆ ಗಿಡ ಮಾಡೋ ಪದ್ಧತಿ ಬಗ್ಗೆ ಹೇಳೋದಾದ್ರೆ ಅದು ಗೋಟು ತಗೊಂಬರ್ತೀವಿ ಸರ್. ತಗೊಂಬಂದು ಮಡೆ ಮಾಡ್ತೀವಿ ಸರ್. ಮಡೆ ಮಾಡಿಬಿಟ್ಟು ಗೋಟನ್ನು ನಾವೇನು ಮಾಡ್ತೀವಿ ಎಲ್ಲ ಇದ್ರಲ್ಲಿ ಹಾಕ್ತೀವಿ ಸರ್. ನೆಲದಲ್ಲಿ ಹಾಕ್ತೀವಿ, ನೆಲದಲ್ಲಿ ಹಾಕಿ ಮಣ್ಣು ಮುಚ್ಚಿ ಮೇಲೆ ಗರಿಗಳೆಲ್ಲ ಹಾಕ್ತೀವಿ. ಅದು ಮೊಳಕೆ ಆಗುತ್ತೆ ಸರ್. ಅದು ಅಡಕೆ ಸಿಪ್ಪೆಯಲ್ಲಿ ಹಾಕ್ಬಿಟ್ಟು ಮುಚ್ಚಿ ಅದು ಮೊಳಕೆ ಆಗುತ್ತೆ ಸರ್. ಮೊಳಕೆ ಆದಮೇಲೆ ಏನು ಮಾಡ್ತೀವಿ, ಇಷ್ಟು ಸಣ್ಣ ಸಸಿ ಗರಿಗೆ ಬಂದಮೇಲೆ ಅದನ್ನು 2 ಕೆಜಿ ಪ್ಯಾಕೆಟ್ ಮಾಡ್ತಾರೆ, ಕೆಲವು 1 ಕೆಜಿ ಪ್ಯಾಕೆಟ್ ಮಾಡ್ತಾರೆ. ನಾವು 2 ಕೆಜಿ ಪ್ಯಾಕೆಟ್ ಮಾಡಿದ್ವಿ. 2 ಕೆಜಿ ಪ್ಯಾಕೆಟ್ ಮಾಡಿ ಒಂದೊಂದು ಗೋಟನ್ನು ಇಟ್ಟು ಅದನ್ನು ಒಂದು 2-3 ಅಡಿ ಆಗಲ್ಲ ಉದ್ದ ಪಾತಿಯಾಗಿ ಮಾಡಿ ಸರ್. 3-3 ಅಡಿ ಮಾಡು, ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 25 ಅಡಿ ಉದ್ದ, ಒಂದು 3 ಅಡಿ ಆಗಲ್ಲ, ಹಿಂಗೆ ಒಂದು 4-5 ಪಾತಿ ಮಾಡ್ಕೊಳ್ತೀವಿ. ಪಾತಿ ಮಾಡಿಕೊಂಡು ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಮೋಟ್ರ್ ಇಟ್ಕೊಂಡು ನೀರೆಲ್ಲ ಅದನ್ನು ಸ್ಪ್ರೇ ಮಾಡ್ತಾ ಬರ್ತೀವಿ. ಸ್ಪ್ರೇ ಮಾಡ್ತಾ ಬಂದಾಗ ಸಸಿಗಳು ಚೆನ್ನಾಗಿ ಬೆಳೀತಾ ಬರ್ತವೆ. ಚೆನ್ನಾಗಿ ಬೆಳೀತಾ ಬಂದ ಬೇಸಿಗೆಯಲ್ಲಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬಿಸಿಲದಾಗ ನೆಟ್ ಅಂತ ಬರುತ್ತೆ ಸರ್, ಇದರಲ್ಲಿ ದಾವಣಗೆರೆ ಸಿಗುತ್ತೆ. ಅದು ನೆಟ್ ತಗೊಂಬಂದು ಅದನ್ನ ನೆಳ್ಳಾಗ ಮಾಡಿಕೊಂಡು ಆಮೇಲೆ ನೀರು ಹಿಡ್ಕೊಂಡು ಅದನ್ನು ಸಸಿ ಬೆಳೆಸಿ ಗೊಬ್ಬರ ಒಬ್ಬರು ಗೊಬ್ಬರ ಗೊಬ್ಬರ ಏನು ಹಾಕಲ್ಲ ಸರ್. ಹೊರಗಿಂದ ಕೆಂಪು ಮಣ್ಣು ಅಂತ ಸಿಗುತ್ತೆ ಸರ್. ಕೆಂಪು ಮಣ್ಣು ಒಳ್ಳೆ ಸಸಿ ಒಳ್ಳೆ ಉತ್ತಿರುಷ್ಟು ಬರ್ತದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಗಿಡ ಬರ್ತವೆ. ಅದು ಮ್ಯಾಕ್ಸಿಮಮ್ ಕಮ್ಮಿ 1-2 ವರ್ಷ ಆಗುತ್ತೆ ಸರ್. ಅದು 2 ವರ್ಷ ಆದಮೇಲೆ ಗುಂಡಿ ಹೊಡೆದು ಫಿಟ್ ಹೊಡೆದು ಮಣ್ಣು ಹೊರಗಿನ ಮಣ್ಣು ತುಂಬಿ ಗಿಡ ಹಾಕಿ ನೆಟ್ಟು ಬೆಳೆ ಬೆಳಿತೀವಿ. ಅದು 2 ಕೆಜಿ ಅಂತಂದರೆ ಬುಡ ದಪ್ಪ ಚೆನ್ನಾಗಿ ಸೈಜು ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡಗಳು ಫೇಲ್ ಆಗಲ್ಲ. ಆಮೇಲೆ ಗಾಳಿ ಬಂದಾಗ ಬಳಕೆ ಆಡಬಾರ್ದು. ಬಳಕೆ ಆಡಿದಾಗ ಏನಾಗುತ್ತೆ ಅಂದರೆ ಬೇರೆ ಆಗಲಾಡ್ತವೆ, ಲೂಸ್ ಆಗುತ್ತೆ. ಬೇರೆ ಲೂಸ್ ಆದಾಗ ಏನಾಗ್ತದೆ ಗಿಡ ಹೋಗ್ಬಿಡ್ತಾವೆ. ಅದಕ್ಕೆ ನಾವು ಏನು ಮಾಡ್ತೀವಿ 2 ಕೆಜಿ ಪ್ಯಾಕೆಟ್ ಆದರೆ ಬುಡ ದಪ್ಪ ಬರುತ್ತೆ. ಬುಡ ದಪ್ಪ ಬಂದಾಗ ಗಾಳಿ ಬಂದಾಗ ಇದಾಗ ಶೇಕ್ ಆಗಲ್ಲ. ಶೇಕ್ ಆಗದಿದ್ದಾಗ ಗಿಡ ಒಳ್ಳೆ ಉತ್ಕೃಷ್ಟ ಬರುತ್ತೆ, ಚೆನ್ನಾಗಿ ಬರುತ್ತೆ, ಭಾಳ ಒಳ್ಳೆ ಇದ್ರಾಗ ಬರುತ್ತೆ. ನಿಮ್ಮ ಪ್ರಕಾರವಾಗಿ 2 ಕೆಜಿ ಪ್ಯಾಕೆಟ್ ಒಳ್ಳೇದು? 2 ಕೆಜಿ ಪ್ಯಾಕೆಟ್ ಬೆಸ್ಟ್ ಸರ್. 2 ಕೆಜಿ ಪ್ಯಾಕೆಟ್ ಸ್ವಲ್ಪ ರಿಸ್ಕ್ ಆಗುತ್ತೆ, ಸ್ವಲ್ಪ ಮಣ್ಣು ಖರ್ಚು ಬರುತ್ತೆ, ಲೇಬರ್ ಜಾಸ್ತಿ ಬರುತ್ತೆ, ಬಟ್ 2 ಕೆಜಿ ಪ್ಯಾಕೆಟ್ ಬೆಸ್ಟ್. ಅಂದ್ರೆ ಆ ಗಿಡನ ನೆರಳಲ್ಲಿ ಸಾಕ್ತಿರೋ ಅಥವಾ ಬಿಸಿಲಲ್ಲಿ ಸಾಕ್ತಿರೋ? ಸ್ಟಾರ್ಟಿಂಗು ಒಂದು 6 ತಿಂಗಳು ಬಿಸಿಲಲ್ಲಿ ಇರ್ಬೇಕು ಸರ್. ಅದು 6 ತಿಂಗಳು ಬಿಸಿಲಲ್ಲಿ ಆದ ತಕ್ಷಣ ನಮಗೆ ಮೋಸ್ಟ್ಲಿ ಶಿವರಾತ್ರಿ ಅಂತ ಬರುತ್ತೆ ಸರ್. ಅದ್ರಲ್ಲಿ ಶಿವರಾತ್ರಿಯಲ್ಲಿ ಬಾಳೆ ಹಾಕೋದು ಬೆಟರ್ ಸರ್. ಬಾಳೆ ಹಾಕಿದಾಗ ನೆರಳು ಬೇಕು ಸರ್ ಗಿಡಕ್ಕೆ. ಸ್ಟಾರ್ಟಿಂಗೆ ಬಾಳೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ನೆರಳು ಬೀಳೋದ್ರಿಂದ ಗಿಡ ಸ್ವಲ್ಪ ಬೇಗ ಇದಾಗ್ತವೆ. ಅವು ಸ್ವಲ್ಪ ಗಿಡ ಬಿಸಿಲಿಗೆ ಕರಗಬೇಕು, ಕುಂದಬೇಕು. ಅವು ಕುಂದಿದ ನಂತರ ಬಾಳೆ ಹಾಕಿದಾಗ ಸ್ವಲ್ಪ ಇಷ್ಟತ್ರ ಆಗುತ್ತೆ. 1 ಅಡಿ ಹತ್ರ 1.5 ಅಡಿ ಹತ್ರ ಬೆಳೆಯುತ್ತೆ. ಬೆಳೆದ ತಕ್ಷಣ ಬಾಳೆ ಹಾಕ್ಬೇಕು ಸರ್. ಬಾಳೆ ಹಾಕಿದಾಗ ಬಾಳೆ ನೆರಳು ಸಾಧಾರಣ ನೆರಳು ಬೀಳಬೇಕು. ಆಮೇಲೆ ಬುಡ್ದಾಗ ಗುನ್ನಿಗಳೆಲ್ಲ ಬರ್ತಾವೆ, ಅವನ್ನೆಲ್ಲ ಕೊಯ್ದು ಆಗ್ತಾ ಇರಬೇಕು. ಸಾಧಾರಣ ನೆರಳು ಬೀಳಂಗೆ ಗಿಡ ಬೆಳೆಸ್ಬೇಕು ಸರ್. ಅದಕ್ಕೆ ನೀವು ಮನೆ ಹತ್ರ ಎಷ್ಟು ವರ್ಷ ಸಾಕಿದ್ರಿ ಗಿಡನ? ನಮ್ಮ 2 ವರ್ಷ ಸಾಕಿದ್ವಿ ಸರ್. ಕೆಲವರೆಲ್ಲ 1 ವರ್ಷಕ್ಕೆ ಹಾಕ್ಬಿಡ್ತಾರೆ ಭೂಮಿಗೆ. 1 ವರ್ಷಕ್ಕೆ ಹಾಕಿದ್ರೆ ಸಣ್ಣ ಸೈಜ್ ಇರುತ್ತೆ, ಆಮೇಲೆ ಗಿಡಗಳು ಫೇಲ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ 2 ವರ್ಷ ಹಾಕಿದ್ರೆ ಒಳ್ಳೆ ಸೈಜ್ ಚೆನ್ನಾಗಿ ಬರುತ್ತೆ, ಬುಡ ಚೆನ್ನಾಗಿ ಬರುತ್ತೆ. ಆಮೇಲೆ ನಮ್ಗೆ 1 ವರ್ಷ ನಮಗೆ ಬೇಗ ಲೈಫ್ ಸಿಗುತ್ತೆ. ಅಲ್ಲಿ ತೋಟದಲ್ಲಿ 2 ವರ್ಷ ಸಾಕದ, ಇಲ್ಲಿ 2 ವರ್ಷ ಸಾಕಿದ್ರೆ ನಮ್ಗೆ 1 ವರ್ಷ ಬೇಗ ಫಸ್ಟ್ ಬರುತ್ತೆ ಅಂತ ನಮ್ಮ. ಅಂದ್ರೆ 10 ಎಕರೆ ಜಮೀನಿಗೆ ಒಟ್ಟಿಗೆ ಹಾಕಿದ್ರೆ ಅಥವಾ ಹಂತವಾಗಿ ಮಾಡಿದ್ರೆ? ಹಂತವಾಗಿ ಮಾಡಿದ್ವಿ. 1-5 ಎಕರೆ ಒಂದ್ ಸರಿ ಮಾಡಿದ್ವಿ, 1-2 ಎಕರೆ ಒಂದ್ ಸರಿ ಮಾಡಿದ್ವಿ, 2 ಎಕರೆ ಒಂದ್ ಸರಿ ಮಾಡಿದ್ವಿ ಸರ್. ಅಂದ್ರೆ 8 ಎಕರೆಗೂ ತಾವೇ ಗಿಡ ಸಸಿನ ಮಾಡ್ಕೊಂಡಿರೋದು? ನಾವೇ ಮಾಡ್ಕೊಂಡ್ವಿ ಸರ್. ಅಷ್ಟು ನಾವೇ ಮಾಡ್ಕೊಂಡು, ನಾವೇ ಮಾಡ್ಕೊಂಡು ನಾವೇ ಬೆಳೆದು ನಾವೇ ಬಾಳೆ ಹಾಕೊಂಡು ನಾವೇ ಬೆಳೆ ಬೆಳೆದು ಬಾಳೆಯಲ್ಲಿ ಅಂತ ಏನ ನಮ್ಗೆ ಆದಾಯ ಜಾಸ್ತಿ ಬರಲಿಲ್ಲ. ಸಾಧಾರಣ ಬಂದು ಒಟ್ಟು ಅಡಿಕೆ ಸಸಿ ಚೆನ್ನಾಗಿ ಬಂದು. ಅಡಿಕೆ ಸಸಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಒಂದು ಕೃಷಿ ಜಮೀನನ್ನು ಯಾವ ರೀತಿ ಹದಗೊಳಿಸ್ಕೊಂಡ್ರಿ, ಯಾವ ಮಣ್ಣು ಹಾಕಿದ್ರಿ, ಗೊಬ್ಬರ ಎಷ್ಟು ಕೊಟ್ರಿ, ಯಾವ ಥರ ಮಾಡ್ಕೊಂಡ್ರಿ? ಅಡಿಕೆ ಸಸಿ ಹಾಕಿದಾಗ ಹೊರಗಿನ ಮಣ್ಣು ಏನು ಹಾಕಿಲ್ಲ ಸರ್. ನಾವು ಇರೋ ಜಮೀನೆಲ್ಲ ಮಟ್ಟ ಮಾಡಿದ್ವಿ, ಕಂಪ್ಲೀಟು ಮಟ್ಟ ಮಾಡಿ ಎಲ್ಲ ಬದುಗಳೆಲ್ಲ ಮಾಡ್ಕೊಂಡ್ವಿ. ಸುಮಾರು 100 ಗಿಡಕ್ಕೆ ಒಂದು 400 ಗಿಡಕ್ಕೆ ಒಂದು ಹೆಂಗೆ ಸ್ಟೆಪ್ ಬರುತ್ತೆ ಹಂಗೆ ಆ ಟೆಕ್ನಿಕಲ್ ಹೆಂಗೆ ನಮಗೆ ಚೆನ್ನಾಗಿ ಕಾಣಿಸುತ್ತೋ ಹಂಗೆ ಆ ಲೈನ್ ಮಾಡಿಕೊಂಡು ಬದುಗಳು ಸ್ವಲ್ಪ ಡಿಫ್ರೆನ್ಸ್ ಆದರೆ ಅದನ್ನೆಲ್ಲ ಜೆ ಸಿ ಬಿ ಅಲ್ಲಿ ಕಟ್ ಮಾಡಿಸ್ಕೊಂಡು ಕ್ಲೀನಾಗಿ ಒಂದೇ ಲೈನ್ ಮಾಡಿ ಒಂದು ಮಡಿಯಲ್ಲಿ 10 ಸಲ ಬರ್ಬೋದು, 12 ಸಲ ಬರ್ಬೋದು. ಅದ್ರ ಲೆಕ್ಕ ಕ್ಲೀನಾಗಿ ಮಟ್ಟ ಮಾಡಿಕೊಂಡು ಸುತ್ತಲೂ ಬದ ಹಾಕ್ಕೊಂಡು ಫಿಟ್ ಹೊಡೆದು ಹೊರಗಿನ ಮಣ್ಣು ತುಂಬಿ ಗಿಡ ಕಟ್ಟಿ ಡ್ರಿಪ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ವಿ ಸರ್. ಸಾಕಷ್ಟು ಕಷ್ಟಪಟ್ವಿ ನಾವು ಸರ್. ಅದ್ರಲ್ಲಿ ಗಿಡ ಹಾಕೋಕ್ಕಿಂತ ಮುಂಚೆನೇ ಡ್ರಿಪ್? ಇಲ್ಲ ಸರ್, ಗಿಡ ಹಾಕಿದ್ರೆ ಡ್ರಿಪ್ ಮಾಡಿದ್ವಿ ಸರ್. ಮೋಸ್ಟ್ಲಿ ಜೂನ್ ತಿಂಗಳಲ್ಲಿ ನಾವು ಗಿಡ ಹಾಕೋದು, ಮೋಸ್ಟ್ಲಿ ಮಳೆಗಾಲದಲ್ಲಿ ಗಿಡ ಹಾಕೋದು. ಮಳೆಗಾಲ ಬರ್ತಾ ಬರ್ತಾ ಏನು ತೊಂದರೆ ಇಲ್ಲ, ಮಳೆ ಯಾವಾಗ ಸ್ಟಾಪ್ ಆತ ಅವತ್ತಿನಿಂದಲೇ ಡ್ರಿಪ್ ಮಾಡಿ ಸ್ಟಾರ್ಟ್ ಮಾಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್. ಮೋಸ್ಟ್ಲಿ ನವಂಬರ್ವರೆಗೂ ಮಳೆ ಬರ್ತಾ ಇರುತ್ತೆ. ನವಂಬರ್ ಬಂತು ಅಂದಾಗ ನಮ್ಗೇನು ಮಳೆಗಾಲ ಕಡಿಮೆ ಆಯ್ತು ಅಂತ ಗೊತ್ತಾಗ್ತದೆ, ಡ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು. ನಿಮ್ಮ ಪ್ರಕಾರವಾಗಿ ಯಾವ ಒಂದು ಸಮಯದಲ್ಲಿ ಈ ಗಿಡನ ಅಂದ್ರೆ ಅಡಿಕೆ ಗಿಡನ ನಾಟಿ ಮಾಡಿದ್ರೆ ಉತ್ತಮ ಅಂತೀರ? ಜೂನ್ ತಿಂಗಳಲ್ಲಿ ಬೆಟರ್ ದನ್ ಸರ್, ಜೂನ್ ತಿಂಗಳಲ್ಲಿ ಬೆಸ್ಟ್. ಯಾಕಂದ್ರೆ ಮಳೆಗಾಲ ಒಂದದ ಮಳೆ ಬಿದ್ದಿರುತ್ತೆ, ಗಿಡ ಕಟ್ಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ. ಜೂನ್ 15 ಮೇಲೆ ಮಳೆಗಾಲ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಜಿಟ್ ಜಿಟ್ಟಿ ಮಳೆ ಇರ್ತಲ್ಲ, ಗಿಡಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಚೆನ್ನಾಗ್ತವೆ. ಎಷ್ಟು ಅಡಿ ದಾಯಕ್ಕೆ ಒಂದು ಗಿಡ ಹಾಕಿದ್ರಿ? ನಾವು 8-8.5 ಮಾಡಿ ಸರ್. ನಾವು ಆಕ್ಚುಲಿ ನಮ್ಗೆ ತಿಳಿಯೋದು 8-8.5 ಮಾಡ್ಬೇಕಾಯ್ತು ಸರ್. ನಾವು 8-8.5 ಮಾಡಿದ್ವಿ. ಅದು ಒಂದು ಗರಿ ಇನ್ನೊಂದು ಗರಿ ಕೂಡಬಾರ್ದು ಸರ್. ಅದು 8-8.5 ಆದ್ರೆ ಕೂಡಲ್ಲ ಗರಿ. 9-9 ಇನ್ನು ಬೆಟರ್ ದ್ಯಾನ್, ಬಟ್ ಏನಪ್ಪ ಅಂದ್ರೆ 8-8.5 ಸಾಕು. ಯಾಕಂದ್ರೆ ನಮ್ಗೆ ಇನ್ನೊಂದು 60-70 ಗಿಡ ಜಾಸ್ತಿ ಕೊಡ್ತದೆ ಸರ್. 8-8.5 ಮಾಡಿದ್ರೆ ಗಿಡನ ಜಾಸ್ತಿ ಬರುತ್ತೆ, ಆಮೇಲೆ ಒಂದ್ಕೊಂದು ಗರಿ ಕೂಡಲ್ಲ 8-8.5 ಮಾಡಿ. ಬಟ್ ನಾವು 8-8.5 ಮಾಡಿದ್ವಿ ಸರ್. ನಮ್ಗೆ ಈಗ ಅನ್ಸುತ್ತೆ 8-8.5 ಮಾಡಬೇಕಾಗಿತ್ತು ಅಂತಂದ್ರೆ, ಶಾಸ್ತ್ರ ಪ್ರಕಾರ 8-8.5 ಮಾಡಬಹುದು, 1 inch ಡಿಫ್ರೆನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ 8.5 ಇನ್ನೊಂದು 8.5 ಮಾಡಬಹುದು ಸರ್. ಅಂದ್ರೆ ಶಾಸ್ತ್ರ ಇಟ್ಕೊಂಡೇ ಮಾಡಬೇಕಲ್ಲ ಸ್ವಲ್ಪ. ಅದು ಅದೊಂಥರ ದೇವತೆ ಇದ್ದಂಗೆ, ತೋಟನು ಒಂದು ದೇವತೆ ಇದ್ದಂಗೆ. ಹಂಗಾಗಿ 8.5 ಮಾಡ್ಕೊಂಡು ಮಾಡಿದ್ರೆ ಬೆಸ್ಟ್ ತೋಟ ಅನ್ಸುತ್ತೆ ನಮ್ಗೆ. ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರಿ? ನಮ್ದು 6 ಗಿಡ ಕೂರಿಸ್ತಾರೆ. ಗಿಡ ಕೂರಿಸಿದ್ರಿ, ಅದ್ರ ನಿರ್ವಹಣೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಯಾವ್ಯಾವ ರೀತಿ ನಿರ್ವಹಣೆ ಮಾಡ್ಕೋತಾ ಹೋದ ಟೀಮ್? ಇಟ್ಟಂತ ಗಿಡಕ್ಕೆ ಏನಿಲ್ಲ ಸರ್. 8-8.5 ನಾವು 8-8.5 ಮಾಡ್ಕೊಂಡ್ವಿ. ಆಮೇಲೆ ಒಂದು 2 ವರ್ಷ ನಾವೇನು ಮಾಡಲಿಲ್ಲ. ಗಿಡಗಳು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಯಿತು. ಇಂಪ್ರೂವ್ಮೆಂಟ್ಸ್ ಆದಮೇಲೆ ಸ್ವಲ್ಪ ಗಿಡ ಚೂರು ಚೆನ್ನಾಗಿ ಕಂಡಾದ್ಮೇಲೆ 2 ವರ್ಷಕ್ಕೊಂದ್ಸರಿ ದನಿ ಗೊಬ್ಬರ ಹಾಕ್ತಾ ಬಂದ್ವಿ ಸರ್. ಯಾಕಂದ್ರೆ ಒಂದೇ ಪ್ರತಿ ಫಸಲು ಇಲ್ಲದಿರೋದ್ರಿಂದ ಪ್ರತಿ ವರ್ಷ ಗೊಬ್ಬರ ಹಾಕ್ಬೇಕು ಅಂತೇನಿಲ್ಲ. 2 ವರ್ಷಕ್ಕೊಂದ್ಸರಿ ಗೊಬ್ಬರ, 1 ವರ್ಷ ಈ ವರ್ಷ ಗೊಬ್ಬರ ಹಾಕಿದ್ರೆ 3 ವರ್ಷ ಫ್ರೀ ಮಾಡ್ಕೊಳೋದು, ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಳೋದು. ನೆಕ್ಸ್ಟ್ ಮತ್ತೆ ಗೊಬ್ಬರ ಹಾಕೋದು, ಮತ್ತೆ ಖರ್ಚು ಕಮ್ಮಿ ಮಾಡೋದು. ಅದು ಎಲ್ಲಿವರೆಗೂ ಅಂದ್ರೆ ಹಿಂಗಾರ ಒಡೆಯೋವರೆಗೂ, ಅಡಿಕೆ ಸ್ಟಾರ್ಟ್ ಆಗೋವರೆಗೂ. ಅಡಿಕೆ ಸ್ಟಾರ್ಟ್ ಆದ್ಮೇಲೆ ನಮಗೆ ಅದಕ್ಕೆ ಶಕ್ತಿ ಜಾಸ್ತಿ ಬೇಕು ಅನಿಸುತ್ತು ನಮಗೆ. ಅವಾಗ ನೋಡಿ ಪ್ರತಿ ವರ್ಷ ಒಂದೊಂದು ಗಿಡಕ್ಕೆ ಈ ದನಿನ ಕೊಟ್ಟಿಗೆ ಗೊಬ್ಬರ ಅಂತ ಬರ್ತದೆ ಸರ್. ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಸರ್, ಅದು ಒಂದು ಬುಟ್ಟಿ ಆಗ್ತಾ ಬಂದ್ವಿ ಸರ್. ಅದು ನಮಗೆ ಪ್ರತಿ ವರ್ಷ ಅಷ್ಟು ಬೇಕು ಫಸಲಿಗೆ ಬರೋ ಗಿಡಗಳಿಗೆ. ಪ್ರತಿ ಗಿಡಕ್ಕೆ 1 ವರ್ಷಕ್ಕೆ ಒಂದು ಬುಟ್ಟಿ ಬೇಕೇ ಬೇಕು ದನಿ ಗೊಬ್ಬರ. ಅದು ಸಿಗದೇ ಇದ್ರೆ ಕುರಿ ಗೊಬ್ಬರ ಅಂತ ಬರ್ತದೆ, ಹೊರಗಡೆಯಿಂದ ತರ್ತಾರೆ. ಕುರಿ ಗೊಬ್ಬರ ಹಾಕ್ಬಿಟ್ಟು ಬೆಳೆ ಬೆಳಿತೀವಿ ಸರ್. ಈ ಬಾಳೆ ಹಾಕಿದಾಗ ಗಿಡಗಳು ಬೆಳೆಯಲ್ಲ, ನೆರಳಲ್ಲಿ ಗಣ್ಣುಗಳ ಅಂತರದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಾರೆ. ನಿಮ್ಮ ಒಂದು ತೋಟದಲ್ಲಿ ಆ ಥರದ್ದು ಇಲ್ಲ ಸರ್? ಆ ಥರ ಏನಿಲ್ಲ. ಅದೇ ಗುನಿಗಳು ಬಾಳೆ ಬೆಳೀತಾ ಬರ್ತಾವೆ ಬಾಳೆಯಲ್ಲಿ. ಗುನಿಗಳು ಬಿಟ್ಟರೆ ಹೇಳಿದೆ ನೆಳ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ, ಒಂದೇ ಒಂದು ಸ್ವಲ್ಪ 2 ಬುಡ ಬಿಟ್ಟು ಇನ್ಕೊಳ್ಳೋದೆಲ್ಲ ಕೊಯ್ತಾ ಕೊಯ್ತಾ ಬಂದರೆ ಅದು ಸೊಪ್ಪಾಗತ್ತೆ. ಸೊಪ್ಪಾಗಿ ಭೂಮಿ ಇದಾಗುತ್ತೆ, ಭೂಮಿ ಮುಚ್ಕೊಳತ್ತದು. ಅದು ಭೂಮಿ ಮುಚ್ಕೊಂಡಾಗ ನಮಗೆ ಹಸಿ ಯಾರಲ್ಲ, ನಮಗೆ ಹಸಿ ಯಾರಲ್ಲ. ಆಮೇಲೆ ಬಯಲು ಆಗುತ್ತೆ, ನಮಗೆ ತನು ಆಗುತ್ತೆ, ಶಕ್ತಿ ಬರುತ್ತೆ. ಸ್ವಲ್ಪ ಸೊಪ್ಪು ಬಿದ್ದಮೇಲೆ ಊರು ಕಳೆ ಆಗಲ್ಲ. ಹಂಗಾಗಿ ಸ್ವಲ್ಪ ನಿರ್ವಹಣೆ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಆ ಥರ ಗುನಿನೆಲ್ಲ ಕೊಯ್ದು ಕೊಯ್ದು ಕೊಯ್ದು ಆಗ್ತಾ ಇದ್ದೆ ಸರ್. ಗೊಬ್ಬರದ ಬಗ್ಗೆ ಮಾತಾಡೋದಾದ್ರೆ ರಾಸಾಯನಿಕ ಹೆಚ್ಚು ಉಪಯೋಗಿಸ್ತಾರೆ, ಸಾವಯವನ ಹೆಚ್ಚು ಮಾಡ್ತಾರೆ? ದನ ಗೊಬ್ಬರ ವರ್ಷಕ್ಕೊಂದು ಪುಟ್ಟಿ ಆಗ್ತೇವೆ ಸರ್. ಮೋಸ್ಟ್ಲಿ ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ಸ್ವಲ್ಪ 400 ಗ್ರಾಮ್ ಒಂದು ಗಿಡಕ್ಕೆ ಕಾಂಪ್ಲೆಕ್ಸ್ ಗೊಬ್ಬರ ಆಯ್ತು ಸರ್. 19 ಅಥವಾ 17 ಅಥವಾ 10-26 3 ಅದರ ಒಂದು ಹಾಕಿ. ಒಂದು ವರ್ಷ 19 ಹಾಕಿದ್ರೆ ಒಂದು ವರ್ಷ 10-26, ಇಂದ ವರ್ಷ 17 ಹಿಂಗೆ ಆಗ್ತಾ ಬರ್ತೀವಿ ಸರ್. ಫಸ್ಟ್ ಇಂಪ್ರೂವ್ಮೆಂಟ್ಸ್ ಚೆನ್ನಾಗುತ್ತೆ, ಒಳ್ಳೆ ಸೈಜ್ ಬರುತ್ತೆ, ಆಮೇಲೆ ತೂಕ ಚೆನ್ನಾಗಿ ಬರುತ್ತೆ, ಆಮೇಲೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ನಾವು ಬರೀ ದನ ಗೊಬ್ಬರ ಹಾಕಿದ್ರೆ 6 ಕ್ವಿಂಟಲ್ ಬರೋ ಅಡಿಕೆ, ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿದ್ರೆ ನಮ್ಗೆ 8-2 ಕ್ವಿಂಟಲ್ ಜಾಸ್ತಿ ಆಗಿದೆ, ಆಮೇಲೆ ವೆಯ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿಯಿಂದ ಆಗ್ತದೆ ಸರ್. ಆಮೇಲೆ ಗಿಡಗಳು ಚೆನ್ನಾಗಿ ಒಳ್ಳೆ ಉತ್ಕೃಷ್ಟವಾಗಿ ಬೆಳೀತಾವೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಮಟ್ಟಿಗೆ 400 ಗ್ರಾಮ್ ಒಂದು ಗಿಡಕ್ಕೆ 400 ಗ್ರಾಮ್ ಆಗ್ತಾ ಬರ್ತದೆ ಸರ್. ಒಂದೇ ಸಮಯ ಅಂದ್ರೆ ಸಾವಯವ ಜೊತೆಗೆ ರಾಸಾಯನಿಕ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಸರ್. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಮಾಡದೇ ಇದ್ರೆ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು. ಅದು ಮೊದಲಿಂದಲೂ ರೂಢಿ ಇರೋದ್ರಿಂದ ಅದನ್ನ ಕೊಟ್ಟು ಕಲಿಸಿಬಿಟ್ಟಿದ್ದೀವಿ ನಾವು ಎಲ್ಲ ಬೆಳೆಗಳಿಗೆ. ಹಂಗಾಗಿ ಅದನ್ನು ಕೊಡ್ಲೇಬೇಕು ಸರ್. ಹಂಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ, ತೂಕನೂ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಕಳೆ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರ? ಮೊದಲೆಲ್ಲ ಟ್ರ್ಯಾಕ್ಟರ್ ಹೊಡಿತಿದ್ವಿ ಸರ್. ಟ್ರ್ಯಾಕ್ಟರ್ ಹೊಡೆದಾಗ ಕೃಷಿ ಇಲಾಖೆಯವರು ಏನು ಹೇಳಿದ್ರು, ಟ್ರ್ಯಾಕ್ಟರ್ ಹೊಡೆದ ಬೇರು ಕಟ್ಟಾಗತ್ತೆ, ನಿಮಗೆ ಇಳುವರಿ ಕಡಿಮೆ ಆಗುತ್ತೆ, ಹಳ್ಳು ಸುರಿಯುತ್ತೈತೆ ಅಂತ ಹೇಳ್ಬಿಟ್ಟು ಅಂದರು. ಅದನ್ನು ಸ್ಟಾಪ್ ಮಾಡಿ ಆಮೇಲೆ ರೌಂಡ್ ಅಪ್ ಹಾಕಿದ್ವಿ. ರೌಂಡ್ ಅಪ್ ಹೊಡೆದಿಂದ ಭೂಮಿ ಸ್ವಲ್ಪ ದಿವಸ ಹೊಡೆದ್ವಿ. ಆಮೇಲೆ ನಮ್ಗೆ ಏನಿಸಲ್ಲ, ಇಸ್ಲಿಕ್ಕೆ ಸ್ವಲ್ಪ ಫಸಲು ಕಡಿಮೆ ಆಗಿದೆ. ಅದು ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ, ಭೂಮಿ ರೌಂಡ್ ಅಪ್ ಹೊಡಿತಾ ಹೊಡಿತಾ ಭೂಮಿನೇ ಮರುಭೂಮಿ ಆಗ್ಬೋದೇನೋ ಅಂತ ನಮ್ಮ ಅನಿಸಿಕೆ. ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ರೌಂಡ್ ಅಪ್ ಕಡಿಮೆ ಮಾಡಿ ಈಗ ಫೀಡ್ ಕಟ್ರ ಅಂತ ಏನೋ ಬಂದಿದೆ ಸರ್, ಅದರ ಕಳೆ ಹುಲ್ಲು ಹೊಡೆಯೋ ಮಿಷಿನ್ ಅಂತ ಬಂದಿದೆ, ಅದನ್ನು ಹೊಡಿತಾ ಇದೆ ಸರ್. ಈಗ ಅದು ಹೊಡೆದ್ಮೇಲೆ ಸೊಪ್ಪೆಲ್ಲ ಕೆಳಗೆ ಬರುತ್ತೆ, ಬಟ್ ಮತ್ತೆ ತಿಂಗಳ ಮತ್ತೆ ಬೆಳೆಯುತ್ತೆ, ಮತ್ತೆ ಹಿಂಗೆ ಹೊಡ್ಕೊಂತ ಈ ಸ್ವಲ್ಪ. ಬಟ್ ರೌಂಡ್ ಅಪ್ ಕಡಿಮೆ ಮಾಡಿ ಸರ್. ಈಗ ಚೆನ್ನಾಗಿದ್ದಾವೆ ಗಿಡಗಳು. ಗಿಡಗಳು ಚೆನ್ನಾಗಿದ್ದಾವೆ, ಏನೋ ಅಂತ ಪ್ರಾಬ್ಲಮ್ ಇಲ್ಲ. ಬಟ್ ಫಸ್ಟ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ರೌಂಡ್ ಅಪ್ ಆ ಹೊಡೆಯೋದ್ರಿಂದ ನಮ್ಮ ಫಸ್ಟ್ ಕಡಿಮೆ ಆಗಿರ್ಬೋದು ಅಂತ ನಮ್ಮ ಮನಸ್ಸಿಗೆ. ನೀರಿನ ಬಗ್ಗೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ಕೊಂಡಿದ್ರೆ, ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೀರಿ? 12 ದಿವಸಕ್ಕೊಂದ್ಸರಿ ನೀರು ಕೊಡಿ ಸರ್. ಹತ್ತಿಸದ ಮೇಲೆ 12 ದಿವಸದಿಂದ ನೀರು ಸ್ಟಾರ್ಟ್ ಮಾಡ್ತೀವಿ. ಒಂದ್ಸರಿ ಒಂದ್ ರೌಂಡ್ 4 ಬೋರ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ರೌಂಡ್ ಎಲ್ಲ ನೀರಾಗುತ್ತೆ. ಅಷ್ಟೊತ್ತಿಗೆ 12 ದಿವಸ ಆಗ ಸರ್. ಮತ್ತೆ ರಿಟರ್ನ್ ಮತ್ತೆ ಕೊಟ್ಕಂತ ಮತ್ತೆ 12 ದಿವಸ ಆಗ ಸರ್. ಹಂಗೆ 12 ದಿವಸ 13 ದಿವಸಕ್ಕೆ ಕರೆಂಟ್ ಪ್ರಾಬ್ಲಮ್ ಆದಾಗ 13-14 ದಿವಸ ಆದರೂ ಏನು ತೊಂದರೆನೂ ಆಗಲ್ಲ ಸರ್. ನಮ್ದು ಮ್ಯಾಕ್ಸಿಮಮ್ 12 ದಿವಸಕ್ಕೆ ನೀರು ಕೊಡಬೇಕಂತ ನಮ್ಮ ಕೃಷಿ ಇಲಾಖೆಯ ಇದ್ರದ ಮೇಲೆ ತಿಳುವಳಿಕೆ ಮೇಲೆ ಅದನ್ನು ನಾವು ಆ ಥರ ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷಕ್ಕೆ ಹಿಂಗಾರ ಬಂತು? ನಮ್ದು 6ನೇ ವರ್ಷಕ್ಕೆ ಬಂತು ಸರ್ ಹಿಂಗಾರ. 5.5 ವರ್ಷ 6ನೇ ವರ್ಷಕ್ಕೆ ಹಿಂಗಾರ ಸ್ಟಾರ್ಟ್ ಆಗ ಸರ್ ನಮ್ದು. ಅದ್ರ ನಂತರವಾಗಿ ಯಾವ ಥರ ಅದ್ರ ನಿರ್ವಹಣೆಯಲ್ಲಿ ಯಾವ ಥರ ಮಾಡಿದ್ರಿ? ಹಿಂಗಾರ ಬಂದ ಮೇಲೆ ಮತ್ತೆ ಗೊಬ್ಬರ ಕೊಡೋದು ಅಥವಾ ಯಾವ ಥರ? ಅದು ಪ್ರತಿ ವರ್ಷ ಅದೇ ಮೊದಲು 2 ವರ್ಷಕ್ಕೊಂದು ಸರಿ ಕೊಡ್ತೀವಿ ಸರ್. 6ನೇ ವರ್ಷ ತನಕ ಅವ್ರನ್ನ 6ನೇ ವರ್ಷ ಆದಮೇಲೆ ಪ್ರತಿ ವರ್ಷ ಫಸ್ಲಿಗೆ ಜಾಸ್ತಿ ಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಬಂದ್ವಿ ಸರ್. ನಮಗೆ ಫಸ್ಲಿಗೆ ಬೇಕು ಸರ್ ಅಷ್ಟು. ಅದು ಒಂದು ಗಿಡಕ್ಕೆ ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು. ಸೊ ಹಂಗಾಗಿ ನಮಗೆ ಈ ಥರ ಕೊಡೋದ್ರಿಂದ ಸ್ವಲ್ಪ ಫಸ್ಲು ಜಾಸ್ತಿ ಬರುತ್ತೆ ಅನ್ನಿಸ್ತು. ಇದರಿಂದ ನಮಗೆ ಇನ್ನೂ ಸ್ವಲ್ಪ ಆದಾಯ ಜಾಸ್ತಿ ಬರಬೇಕು ಅಂದರೆ ರಾಸಾಯನಿಕ ಗೊಬ್ಬರನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡ್ತಾ ಬಂದಿದ್ದೀವಿ. ಒಳ್ಳೆ ಮಳೆ ಬರೋ ಟೈಮಲ್ಲಿ ಕೊಡ್ತಾ ಬಂದಿದ್ದೆ ಸರ್. ತಮ್ಮಲ್ಲಿರ್ತಕ್ಕಂತಹ ಜಮೀನಲ್ಲಿ ಈ ಅಡಿಕೆಗೆ ರೋಗಗಳು ಜಾಸ್ತಿ ಅಂತ ಹೇಳ್ತಾರೆ, ಏನಾದ್ರು ರೋಗ ಬಂತ? ಕೊಳೆ ರೋಗ ಸ್ವಲ್ಪ ಇದೆ ಸರ್. ಹೊರಗಿನ ಮಣ್ಣು ಏರಬಾರ್ದು, ನಮಗೆ ಸ್ವಲ್ಪ ಐಡಿಯಾ ಇರಲಿಲ್ಲ. ಅವಾಗ ಸ್ಟಾರ್ಟಿಂಗಲ್ಲಿ ಕೆರೆಗೆ ಮಣ್ಣು ಸಿಕ್ತು ತಿರುಗಿಬಿಟ್ಟು ಸಿಕ್ಕಾಬಿಟ್ಟೆ ಮಣ್ಣು ಏರಿದ್ವಿ. ಮಣ್ಣು ಏರಿದಾಗ ಅದೇನಾಗಿತ್ತು, ಉಸಿರಾಟ ಕಡಿಮೆ ಆಗಿಬಿಟ್ಟು ಕೆಲವು ಗಿಡಗಳು ಫೇಲ್ ಆದವು. ಆಮೇಲೆ ನಮಗೆ ಗೊತ್ತಾಯ್ತು, ಕೃಷಿ ಇಲಾಖೆ ಹೇಳಿದರು ಕೆರೆ ಮಣ್ಣು ಹಾಕಬೇಡ್ರಿ. ಅವರೊಂದು ಉದಾಹರಣೆ ಕೊಟ್ಟರು, ನಿನ್ನ ಮಣ್ಣಾಗ ಹಾಕಿ ಮುಚ್ಚಿದ್ರೆ ಹೆಂಗಪ್ಪ ಉಸಿರಾಡ್ತೀಯ, ಅದು ಒಂದು ಜೀವ ಇದ್ದಂಗೆ. ಅಷ್ಟೊಂದು ಮಣ್ಣು ನೀವು 2-3 ಅಡಿಗಟ್ಟಲೆ ಮಣ್ಣು ಏರ್ಬಾರ್ದಾಗಿತ್ತು. ನೀವು ಚೆಲ್ಪುಟ್ಟಿ ಮಣ್ಣು ಪ್ರತಿ ವರ್ಷ ಆಡ್ತಾ ಬರಬೇಕಾಗಿತ್ತು. ನೀವು ಅಡಿಗಟ್ಟಲೆ ಮಣ್ಣು ಇರೋದ್ರಿಂದ ನಿಮಗೆ ಕೊಳೆ ರೋಗ ಸ್ಟಾರ್ಟ್ ಆಗಿತ್ತು. ಉಸಿರಾಟ ಆಗದೆ ಇರೋದ್ರಿಂದ ಕೆಲವು ಗಿಡಗಳಾಗಿದ್ದಾವೆ. ಅದನ್ನು ನೀವೇನು ಚೇಂಜ್ ಮಾಡಕ್ ಬರೋದಲ್ಲ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೆರೆ ಮಣ್ಣನ್ನು ಏರ್ಬೇಡ್ರಿ. ಒಂದು ವೇಳೆ ಏರಬೇಕು ಅಂದರೆ ಅದನ್ನು ತಂದು ಸ್ಟಾಕ್ ಮಾಡಿ 3 ವರ್ಷ ಬಿಟ್ಟ ನಂತರ ಅದು ಬೆಂಡಾಗಿ ಪೌಡ್ರ್ ಆದಮೇಲೆ ಪ್ರತಿ ವರ್ಷ ಚೆಲ್ಪುಟ್ಟಿ ಬಗಿತಾ ಬರ್ರಿ ಅಂತ ಹೇಳಿದರು. ಆವಾಗಲಿಂದ ಸ್ಟಾಪ್ ಮಾಡಿಬಿಟ್ಟು ಈಗ ಆ ಥರ ಮಾಡ್ತಾ ಇದೆ ಸರ್. ಕೆರೆ ಮಣ್ಣನ್ನು ಸ್ಟಾಕ್ ಮಾಡಿಬಿಟ್ಟು 3-4 ವರ್ಷ ಬಿಟ್ಟು ಮುಗಿದ ಮೇಲೆ ಅದನ್ನು ಪ್ರತಿ ವರ್ಷ ಚೆಲ್ಪುಟ್ಟಿ ಮಣ್ಣು ಆಡಿಸ್ತಾ ಬಂದ್ವಿ. ಈ ಸ್ವಲ್ಪ ಸುಧಾರಣೆ ಆಗಿದೆ ಸರ್. ಈಗ ಅಂದರೆ ಅದೊಂದೇ ರೋಗ ಬರೋದು? ಕೊಳೆ ರೋಗ ಒಂದೇ ಸರ್. ಕೊಳೆ ರೋಗ ಬಿಟ್ಟು ಬೇರೆ ಇನ್ನೇನು ಬರೋ ಚಾನ್ಸ್ ಇಲ್ಲ ಸರ್. ನಿರ್ವಹಣೆಯಲ್ಲಿ ಹೆಂಗೆ ಮಾಡಿದ್ರಿ ಆ ಬಂದಾಗ? ಅವಾಗೆಲ್ಲ ಅದೇ ನಾವು ಸ್ಟಾಕ್ ಮಾಡಿಕೊಂಡ್ವಿ ಮಣ್ಣು ಸರ್. ಮಣ್ಣು ಸ್ಟಾಕ್ ಮಾಡಿಕೊಂಡು 3 ವರ್ಷ ಬಿಟ್ವಿ. 3 ವರ್ಷ ಜೆ ಸಿ ಬಿಯಲ್ಲಿ ಟ್ಯಾಕ್ಟರ್ ತಗೊಂಡು ಏರ್ಕೊಂಡು ಬಂದ್ವಿ ಸರ್. ಆಮೇಲೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ. ಅದು ಹೆಂಗೆ ಮಾಡ್ತೀರ ಲೇಬರ್ ಪ್ರಾಬ್ಲಮ್ ಅಂದರೆ ಕೂಲಿ ಕಾರ್ಮಿಕರು ಏನು ಮಾಡ್ತೀರಾ? ಅವಾಗ ಏನು ಮಾಡಿದ್ವಿ ಸರ್ ಅಂತಂದರೆ, ನಾವು ಒಂದು ಲೈನಿಗೆ ಮಣ್ಣು ಏರ್ತಾ ಹೋಗೋದು, ಟ್ಯಾಕ್ಟ್ರುಗಳಲ್ಲಿ ಲೆವೆಲ್ನರ್ ತಗೊಂಡು ಆ ಕಡೆ ಕಡೆ ಮಣ್ಣು ತೆಳ್ಳಗೆ ಎರಡು ಎಳ್ಕೊಂಡು ಸ್ವಲ್ಪ ಅನುಕೂಲ ಮಾಡ್ಕೊಂಡ್ವಿ ಸರ್. ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಸಾಲ ಮಾಡ್ಕೊಂಡ್ವಿ. ಖರ್ಚಿನ ಬಗ್ಗೆ ಹೇಳೋದಾದ್ರೆ ಎಷ್ಟು ಬರುತ್ತೆ ಒಂದು ಎಕರೆಗೆ? ಅದು ಕಮ್ಮಿ ಅಂತಂದ್ರೆ ಒಂದು ನಾವು ಅವ್ರವ್ರ ಮೇಲೆ ಡಿಪೆಂಡ್ ಸರ್. ಅದು ಕಮ್ಮಿ ಅಂದರೆ ನಮಗೆ ಒಂದು 60-70 ಸಾವಿರ ಖರ್ಚು ಬರುವ ಸರ್. ಖರ್ಚು ಅಷ್ಟು ಬಂತು ಅಂದರೆ ಈ ಮಾರ್ಕೆಟ್ ಇದ್ರೆ ನಮ್ಗೆ ಮ್ಯಾಕ್ಸಿಮಮ್ ಕಮ್ಮಿ ಅಂತಂದ್ರು 8 ಕ್ವಿಂಟಲ್ಲಿಂದ 10 ಕ್ವಿಂಟಲು 12 ಕ್ವಿಂಟಲ್ ತೆಗಿ ಸರ್. ನಮ್ಮಲ್ಲಿ 9 ಕ್ವಿಂಟಲ್ ಬರ್ತದೆ ಸರ್. ಅಲ್ಲಿ 9 ಕ್ವಿಂಟಲ್ 9 ಲಕ್ಷ 60 ಸಾವಿರ ಬೇಡ 4 ಲಕ್ಷ ರೂಪಾಯಿ ಅಂತ ನಮಗೆ 3-3.5 ಲಕ್ಷ ರೂಪಾಯಿ ಅಂತ ತೋಟದಲ್ಲಿ ಸಿಗುತ್ತೆ ಸರ್. ನಮ್ಗೆ ಇಳುವರಿ ಒಂದು ಎಕರೆಗೆ ಎಷ್ಟು ಅಂತ ಹೇಳ್ತೀರಾ ನಿಮ್ಮ ಪ್ರಕಾರವಾಗಿ? ನಮ್ದು 9 ಕ್ವಿಂಟಲ್ ಬರ್ತದೆ ಸರ್. ಅಲ್ಲಿ 9 ಕ್ವಿಂಟಲ್ ಹಸಿ ಅಡಿಕೆ ಒಣಅಡಿಕೆ? ಒಣಅಡಿಕೆ 9 ಕ್ವಿಂಟಲ್ ಬರ್ತದೆ ಸರ್. ಹಸಿ ಅಡಿಕೆ ಎಷ್ಟು ಬರ್ಬೋದು? ಹಸಿ ಅಡಿಕೆ 9 ಕ್ವಿಂಟಲ್ ಅಂದ್ರೆ ಅವೆಲ್ಲ ಅಬ್ಸರ್ವ್ ಮಾಡಿಲ್ಲ ನಾವು. ಅದು 1 ಕ್ವಿಂಟಲ್ ಹಸಿಕಾಯಿಗೆ 15 ಕೆಜಿ ಒಣಅಡಿಕೆ ಬರ್ತದೆ ಸರ್. ಅದು ನಾವೆಲ್ಲ ಹಸಿಕಾಯಿ ತೂಕ ಮಾಡಲ್ಲ, ಬಂದು ಸರಿಸ್ಬಿಟ್ಟು ಬೇಸ ಮಾಡಾಕ್ತಿವಿ. ಟೋಟಲ್ ನಮ್ದು 10 ಎಕರೆಗೆ ಒಂದು 80 ಕ್ವಿಂಟಲ್ ಅಡಿಕೆ ಆಯ್ತು ಅಂತೇಳಿ ಲೆಕ್ಕ ಇಟ್ಕೊಂಡು 80-90 ಕ್ವಿಂಟಲ್ ಆಗುತ್ತೆ ಅಂತೇಳಿ ಇಟ್ಕೊಂಡು 1 ವರ್ಷ ಒಂದು 10 ಕ್ವಿಂಟಲ್ ಡಿಫ್ರೆನ್ಸ್ ಆಗ್ಬೋದು. 1 ವರ್ಷ ಕಡಿಮೆ ಆಗ್ಬೋದು. ವಾತಾವರಣ ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಮಳೆಗಾಲ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಭಾರಿ ಮಳೆಗಾಲದಾಗ ಇನ್ನೂ ಕಡಿಮೆ ಆಗ್ಬೋದು. ಸಾಧಾರಣ ಮಳೆಗಾಲದಾಗ ಚೆನ್ನಾಗಿ ಇಳುವರಿ ಬರ್ಬೋದು. ಅವೆಲ್ಲ ಆಯಾ ವಾತಾವರಣ ತಕ್ಕಂತೆ ಹೋಗುತ್ತೆ ಸರ್. ಅದು ನೀವೇ ಚೇಣಿ ಮಾಡ್ತೀರಾ ಕೊಡ್ತೀರಾ? ನಾವೇ ಸ್ವಂತ ಮಾಡ್ತೀವಿ ಸರ್. ಕೇಣಿ ಕೊಟ್ಟ ಕೆಲಸ ಏನೂ ಇರಲ್ಲ ಸರ್. ಈ ಜೂನ್ ತಿಂಗಳಲ್ಲಿ ಜೂನ್ ಟು ಡಿಸೆಂಬರ್ ವರೆಗೂ ಕೆಲಸ ಏನು ನಮ್ಗೇನು ಕೆಲಸ ಇಲ್ಲ. ತೋಟಗಳಲ್ಲಿ ಅಡಿಗೆ ಕೆಡಿಕೆ ಮಾಡ್ತೀವಿ, ಮನೆ ಹತ್ರ ಬೇಸೋದು ಒಣ ಹಾಕೋದು. ನಾವು ಅಗ್ರಿಕಲ್ಚರ್ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ರ್ಯಾಪರ್ ಮುಚ್ಚೋದು ತೆಗೆದು ಚಿಲಿ ತುಂಬೋದು ಇಲ್ಲೇ ಒಬ್ರಿಬ್ರು ಕರ್ಕೊಂಡು ಕೆಲಸ ಮಾಡಿದಾಗುತ್ತೆ ಅಂದ್ರೆ ನಾವೇ ಮಾಡ್ತೀವಿ ಸರ್. ಅದು ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಾ? ಪಾಠ ತುಂಬೋಸಿಬಿಡ್ತೀವಿ ಸರ್. ಚಂದಿರಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸಾಲ ತಗೊಳ್ತೀವಿ. ಅಲ್ಲಿ 90% ಇಂಟ್ರೆಸ್ಟ್ ಹಾಕ್ತಾರೆ. ಅದ್ರ ಥರ ನಾವು ತುಂಬಕೋಸಲ್ಲಿ ಬಿಡ್ತೀವಿ. ಅಲ್ಲಿ ಒಂದೊಂದು ಸರಿ ಮಾರ್ಕೆಟ್ಗಳು ವೇರಿಯೇಷನ್ ಆಗುತ್ತೆ. ನಾವು ಇವತ್ತು ಮಾರ್ಕೆಟಿಗೆ ಬಿಟ್ಟರೆ ನಮ್ದು ಮಾರ್ಕೆಟ್ ಬರೋದೇ ಇವತ್ತು ಶುಕ್ರವಾರ ಬಿಟ್ಟರೆ ಸರ್, ಶನಿವಾರ ಭಾನುವಾರ ಸೋಮವಾರ ತನಕ ರೇಟ್ ರಿವರ್ಸ್ ಆಗ್ಬಿಡುತ್ತೆ. ಆ ಸ್ಪಾಟ್ನಾಗೆ ಇವತ್ತು ಇರೋ ಮಾರ್ಕೆಟ್ ನಾಳೆ ಇರಲ್ಲ ಸರ್. ಹಾಗಾಗಿ ಸ್ಪಾಟ್ನಾಗೆ ಅಷ್ಟು ಕೊಡ್ತೀವಿ, ಅಲ್ಲಿ ತುಂಬಕೋಸ್ಬಿಡ್ತೀವಿ. ಸಾಲಗಳೆಲ್ಲ ತೀರಿಸ್ಬಿಟ್ಟು ಬರ್ತೀವಿ ಕಂಪ್ಲೀಟ್ ಕ್ಲಿಯರಾಗಿ. ಸಾಲ ತೀರಿಸ್ಕೊಂಡು ಉಳಿದ ಅಡಿಕೆನ ಇಲ್ಲೇ ಕೊಡ್ತೀವಿ. ಮನ್ಸು ಬಂತಂದ್ರೆ ತುಂಬಕೋಸ್ಗೂ ಬಿಡ್ತೀವಿ. ಒಟ್ಟಿನಲ್ಲಿ ಅಡಿಕೆ ಬೆಳೆದು ಸುಖವಾಗಿದ್ದೀರಿ ಸಾಧಾರಣ ಸುಖದ ಅಂತ ಏನು ಭಾರಿ ಕಷ್ಟಪಟ್ಟು ಸುಖ ಸರ್. ಕಷ್ಟಪಡ್ಬೇಕು, ಕಷ್ಟಪಡೋದು ಯಾವುದು ಆಗಲ್ಲ ಸರ್. ಸಾಕಷ್ಟು ಖರ್ಚದವೆ, ನಮ್ಗೆ ಸ್ವಲ್ಪ ಆದಾಯ ಬರೋದ್ರಿಂದ ನಮ್ಗೇನು ಕಣ್ಣಿ ಕಾಣಿಸ್ತಾ ಇಲ್ಲ ಒಟ್ಟು. ಸೊ ಸಾಧಾರಣ ಸುಖ ಜೀವನ ನಡೆಸ್ತಾ ಇದೀವಿ. ತೆಂಗು ಕೂಡ ಬೆಳೆದಿದ್ದೀನಿ ಅಂದ್ರೆ? ತೆಂಗು ಕೂಡ ಬೆಳೆದಿದೆ ಸರ್. ಎಷ್ಟು ಮರ ಹಾಕಿದ್ರಿ? ತೆಂಗು ನಮ್ಮ ಒಂದು 200 ಗಿಡ ಇದೆ ಸರ್. ಅದು ಎಷ್ಟು ಬರುತ್ತೆ ಆದಾಯ? ಅದರಲ್ಲಿ ನಮಗೆ 100,000 ರೂಪಾಯಿ ಬರ್ಸೋ ವರ್ಷ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ತಾ? ಅದು ಒಂದು ಗಿಡಕ್ಕೆ 200 ಗಿಡ ಬರ್ತದೆ ಸರ್. ಒಂದು ಗಿಡಕ್ಕೆ. ಅದನ್ನ ಯಾವ ತರ ಸಿಪ್ಪೆ ಸಮೇತ ಕೊಡ್ತೀರೋ ಅಥವಾ ಸುಲಿಸಿ? ಇಲ್ಲ ಸರ್, ಸುಲಿಸಿ ತೂಕ ಕೊಡಿ ಸರ್. 22 ರೂಪಾಯಿ ಕೆಜಿ ಬರುತ್ತೆ ಒಂದ್ಸರಿ, ಒಂದ್ಸರಿ 32 ರೂಪಾಯಿ ಬರುತ್ತೆ, ಒಂದ್ಸರಿ 40 ರೂಪಾಯಿ ಬರುತ್ತೆ. ನಮ್ಮ ಟೈಮ್ ನಮ್ಮ ಸ್ಟಾರ್ ಅದು. ನಾವು ಆ ಟೈಮಲ್ಲಿ ನಾವು ಕೇಳಿದಾಗ ಏನು ಇಟ್ಟಿದ್ರೆ ಆ ರೇಟಿಗೆ ಕೊಡಬೇಕು. ಇದನ್ನು 4 ದಿವಸ ಇಡ್ಬೋದು, ಇಟ್ಟರೆ ತಪ್ಪೇನಾಗಲ್ಲ. ನಾವು ಸ್ವಲ್ಪ ತಿಂಗಳಲ್ಲಿ ಇಟ್ಟು ನೋಡಿದ್ವಿ ಅಂತ ಏನು ರೇಟ್ ಬರಲಿಲ್ಲ. ಆ ರೇಟ್ ರನ್ನಿಂಗ್ ಆಗ್ತಾ ಬಂತು, ಅದೇ ರೇಟಿಗೆ ಕೊಡ್ತೀವಿ. 22 ಮೊನ್ನೆ ಕೊಟ್ಟಿವಿ ಸರ್. ಅಡಿ ಎರಡು ತಿಂಗಳಿಗೆ ಒಂದ್ಸರಿ? ಹಾಂ, 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳ ಸರಿ ಬರುತ್ತೆ ಸರ್. ಅದು ಮೋಸ್ಟ್ಲಿ ಜೂನಿಂದ ಡಿಸೆಂಬರ್ವರೆಗೂ ಒಳ್ಳೆ ಯಥೇಚ್ಛವಾಗಿ ಕಾಯಿ ಬರುತ್ತೆ ಸರ್. ಮತ್ತು ಬೇಸಿಗೆಯಲ್ಲಿ ಏನಂತ ಕಾಯಿ ಬರಲ್ಲ ಸರ್. ಅದು ಮಳೆ ಬಿದ್ದಮೇಲೆ ಜಾಸ್ತಿ ಡೆವಲಪ್ ಆಗೋದು, ಸೈಜು ಚೆನ್ನಾಗಿ ಬರೋದು, ಒಳ್ಳೆ ಇಳುವರಿನೂ ಬರೋದು ಆ ದಿನದಲ್ಲಿ, ಜೂನ್ ಟು ಡಿಸೆಂಬರ್. ಅಡಿಕೆ ಮತ್ತೆ ತೆಂಗು ಅದಕ್ಕೆಲ್ಲ ನೀರೆಲ್ಲ ಇದಕ್ಕೆ ಕೂಡ ನೀರೇ ಅದಕ್ಕೂ ಕೊಡ್ತೀರಿ? ಅದೇ ನೀರಿಗೆ ಪಕ್ಕದಲ್ಲಿ ಇರೋ ಸರ್, ಅದು ನೀರು ಹೋಗುತ್ತೆ ಸರ್. ಅದು ಡ್ರಿಪ್ ಇರ್ತಾವಲ್ಲ ಆ ಲೈನಲ್ಲಿ, ಒಂದು ಲೈನಲ್ಲಿ ಒಂದು 26 ಅಂದ್ರೆ ಅಲ್ಲಿ ತೆಂಗಿಡಿರುತ್ತೆ, ಅದ ಗಿಡಕ್ಕೆ ಇನ್ನೊಂದು ಡ್ರಿಪ್ ಹಾಕ್ಬಿಟ್ರೆ ನೀರು ಹೋಗುತ್ತೆ ಸರ್. ಅದಕ್ಕೆ ತೊಂದರೆ ಅಂದ್ರೆ ನಿಮ್ಮ ಪ್ರಕಾರವಾಗಿ ಅಡಿಕೆಗಿಂತ ತೆಂಗಿಗೆ ಖರ್ಚು ಕಡಿಮೆ? ತೆಂಗಿಗೆ ಖರ್ಚೇನಲ್ಲ ಸರ್, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅದು ಹಾಕ್ತೀವಿ ಸರ್. ಅದು 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಉಪ್ಪು ಹಾಕ್ತೀವಿ. ಆಮೇಲೆ ಗೊಬ್ಬರ ಎಲ್ಲ ಏನು ಹಾಕಲ್ಲ ಸರ್, ದುಬಾರಿ ಗೊಬ್ಬರ ಆಗಿರೋದ್ರಿಂದ ಆ ನೀರಿಗೆ ಆ ಉಪ್ಪಿಗೆ ಸಾಕಷ್ಟು ಬರುತ್ತೆ. ಅದ್ರ ಬಗ್ಗೆ ಅಷ್ಟೇ ನಾವು ತಲೆ ಕೆಡಿಸ್ಕೊಂಡಲ್ಲ, ಅಡಿಕೆಗೆ ಮಾರ್ಕೆಟ್ ಇರೋದ್ರಿಂದ ಅಡಿಕೆ ಹೆಚ್ಚಿನ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಒಟ್ಟಲ್ಲಿ ತೆಂಗು ಮತ್ತೆ ಅಡಿಕೆ ಬೆಳೆದು ಉಳಿದವ್ರಿಗೂ ಬೆಳೀರಿ ಅಂತ ಹೇಳ್ತೀರಿ? ಹೇಳ್ತೀವಿ ಸರ್, ಎಲ್ಲರಿಗೂ ಬೆಳೀರಿ ಅಂತ ಹೇಳ್ತೀವಿ. ಭತ್ತಗಳಲ್ಲಿ ಆದಾಯ ಇಲ್ಲಪ್ಪ, ಮೆಕ್ಕೆಜೋಳ ಆದರೆ ತೋಟ ಕಟ್ಟ್ರಿ, ಒಳ್ಳೆ ಆದಾಯ ಬರುತ್ತೆ. ಒಂದು 6 ವರ್ಷ ಕಷ್ಟಪಟ್ಟರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ, ತೋಟದಲ್ಲಿರೋ ಆದಾಯ ಬೇರೆ ಆದಾಗಿಲ್ಲ ಅಂತ ಹೇಳ್ತಾ ಬರ್ತೇವೆ ಸರ್ ನಾವು. ಅಂದ್ರೆ ಇತ್ತೀಚೆಗೆ ಜಾಸ್ತಿ ಆಯ್ತು ರೇಟು, ಅಂದ್ರೆ ಅಡಿಕೆದು ಮುಂದೆ ಇದೇ ರೇಟ್ ಇರಲ್ಲ ಅಂತಾರೆ, ನೀವೇನು ಹೇಳ್ತೀರಾ? ಹೇಳಕ್ಕಾಗಲ್ಲ ಸರ್. ಅದು ಈಗ ಸಿಕ್ಕಾಪಟ್ಟೆ ತೋಟ ಮಾಡಿದ್ದಾರೆ ಈಗ ಆಲ್ರೆಡಿ, ಆಗ್ಲೇ ಹೇಳಿದ್ನಲ್ಲ, ಭತ್ತಕ್ಕೆ ಮಾರ್ಕೆಟ್ ಇಲ್ಲ, ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ಇಲ್ಲ, ಹಂಗಾಗಿ ಎಲ್ಲರೂ ತೋಟ ಅಂತ ಹೊರಟಿದ್ದಾರೆ. ಪ್ರಾಡಕ್ಟ್ ಜಾಸ್ತಿ ಇದ್ದಾಗ ಮಾರ್ಕೆಟ್ಗಳು ಕಡಿಮೆ ಆಗ್ಬೋದು, ಅದು ಮುಂದೆ ಏನಂತ ಹೇಳಕ್ ಬರಲ್ಲ. ಆಮೇಲೆ ಔಷಧಿ ಗುಣ ಇರೋದ್ರಿಂದ ಮಾರ್ಕೆಟ್ಗಳು ಏನು ಕಡಿಮೆ ಆಗಲ್ಲ, ಟೀ ಪುಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ, ಆಮೇಲೆ ಮೌತ್ ವಾಶ್ ಹೋಗುತ್ತೆ ಅಂತ ಹೇಳ್ತಾರೆ, ಪೇಸ್ಟ್ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವೇನು ಪ್ರಾಡಕ್ಟ್ ಜಾಸ್ತಿ ಇದ್ರೆ ಮಾರ್ಕೆಟ್ ಕಡಿಮೆ ಆಗ್ಬೋದು ಅಂತ ನಾವು ತಿಳ್ಕೊಂಡಿದೀವಿ. ನಾವು ಆ ಟೈಮ್ ಬಂದಾಗ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಸರ್. ಆ ಟೈಮಲ್ಲಿ ಏನು ಬೇರೆ ಬೆನಿಫಿಟ್ ಏನೇ ಅದನ್ನ ಮಾಡ್ತಾ ಹೋಗ್ಬೇಕು. ಬಟ್ ತೋಟ ತೆಗೆದು ಬೇರೆ ಏನು ಮಾಡೋಕ್ಕಾಗಲ್ಲ ಸರ್. ನಮ್ಗೆ 25,000 ಅಡಿಕೆ ಬಂದ್ರೂ ತೋಟ ತೆಗೆದು ಬೇರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ತೋಟನ ಚೇಂಜ್ ಮಾಡೋಕ್ಕೆ ಯಾರು ಆಗಲ್ಲ. ಈಗ 15,000 ಬಂದರೂ ಕೂಡ ತೋಟನ ಯಾರು ತೆಗಿಯಲ್ಲ, ಅದೇ ಬಂದಷ್ಟೇ ಬರಲಿ ಆದಾಯ ಅಂತ ಹೇಳ್ಬಿಟ್ಟು ಮುಂದುವರಿಸ್ತಾರೆ ಅಂತ ನಮ್ಮ ಭಾವನೆ. ನಾವು ಕೂಡ ಹಂಗೆ ತಿಳ್ಕೊಂಡಿದ್ದೀವಿ ನಾವು. ಅಂದ್ರೆ ಒಂದು 20-25,000 ಬಂದ್ರೂ ನಿಮ್ಗೇನು ಲಾಸ್ ಇಲ್ಲ? ಲಾಸ್ ಏನು ಆಗಲ್ಲ ಸರ್, ತೋಟಗಳೆಲ್ಲ ಲಾಸ್. 25,000 ಬಂದರೂ ಏನು ಲಾಸ್ ಆಗಲ್ಲ ಸರ್. ಈಗೇನ ನಾವು ಬಂಪರ್ ರೇಟ್ ಬಂದುತ್ತೆ, ಹೊರಗಡೆಯಿಂದ ವರ್ಕ್ ತರಿಸಿದ್ರು ನಿಲ್ಲಿಸಿದ್ರೆ ನಮಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಒಟ್ಟು ರೈತರು ಅಡಿಕೆ ತೋಟದಲ್ಲಿ ಸುಖವಾಗಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಸಾಕಷ್ಟು ರಿಸ್ಕ್ ಇದೆ ಸರ್, ಸಾಕಷ್ಟು ಕಷ್ಟನಿದೆ. ಏನು ಎದುರಂತ ಅವಶ್ಯಕತೆ ಏನಿಲ್ಲ ಸರ್, ತೋಟದಲ್ಲಿ ಎದುರಂತ ಅವಶ್ಯಕತೆ ಏನಿಲ್ಲ ಸರ್. ಹೆಂಗೆ ಜೀವನ ನಡೆಯುತ್ತೆ, ಕಷ್ಟಪಡಬೇಕು, ಜೀವನ ನಡೆಯುತ್ತೆ. ಕಷ್ಟಪಡೋದ್ರಲ್ಲಿ ಯಾವುದು ಆಗಲ್ಲ ಸರ್. ಹಾಗೆ ಭತ್ತಗಳಿಗೆ ಅವಕ್ಕೆಲ್ಲ ಒಳ್ಳೆ ಒಂದು ಫಿಕ್ಸ್ ರೇಟ್ ಅಂತ ಮಾಡಬೇಕು ಸರ್. ಮ್ಯಾಕ್ಸಿಮಮ್ ರೇಟ್ ಇಷ್ಟು, ಈ ರೇಟ್ ಮೇಲೆ ಖರೀದಿ ಮಾಡಬೇಕು ಅಂತ ಮಾಡಿದ್ರೆ ಮುಂದೆ ಭತ್ತ ಬೆಳೆಯಕ್ಕೆಲ್ಲ ಮುಂದಾಗ್ತಾರೆ. ಇದ್ರೆ ಭತ್ತ ಬೆಳೆದೇ ಬಿಡ್ತಾರೆ ಅಂತ ನಮ್ಮ ಅನಿಸಿಕೆ. ಒಳ್ಳೇದು ಶಿವಕುಮಾರ್ ಅವರೇ, ತಾವು ಇದುವರೆಗೆ ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಡಕೆ, ಬಾಳೆ ಮತ್ತು ಭತ್ತದ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಶ್ರೀಯುತ ಜಿವಿ ಶಿವಕುಮಾರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಆರ್ಕೆಯು ಯೋಜನೆ ಈ ಕುರಿತು ಭದ್ರಾವತಿಯ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಯುತ ಕಾಂತರಾಜ್ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನಾನು ಕಾಂತರಾಜ್ ಅಂತೇಳಿ ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆ ವತಿಯಿಂದ ಆರ್ಕೆಯು ಯೋಜನೆ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಒಂದು 25 ಕೆಜಿ ಪ್ಯಾಕೆಟ್ನ ರಸಗೊಬ್ಬರಕ್ಕೆ 4,000 ರೂಪಾಯಿ ಬೆಲೆ ಬಾಳುತ್ತೆ. ಅದಕ್ಕೆ ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಅವರು ಒಂದು ಬ್ಯಾಗಿಗೆ 2,400 ರೂಪಾಯಿ ಕಟ್ಟಬೇಕಾಗತ್ತೆ. 1,600 ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 2000 ರೂಪಾಯಿ ಕಟ್ಟಬೇಕಾಗತ್ತೆ ಒಂದು ಬ್ಯಾಗಿಗೆ. 2000 ರೂಪಾಯಿ ಅವರಿಗೆ ರಿಯಾಯಿತಿ ದರದಲ್ಲಿ ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರ ಸಿಗ್ತಾ ಇದೆ. ಅದು 94 ಅಂತೇಳಿ ರಸಗೊಬ್ಬರ ನಾವು ವಿತರಣೆ ಮಾಡ್ತಾ ಇದೀವಿ. ಅಡಿಕೆ ಮತ್ತು ಇನ್ನಿತರ ಎಲ್ಲಾ ಬೆಳೆಗಳಿಗೂ ಕೂಡ ಅದನ್ನ ಬಳಸಬಹುದು. ಹನಿ ನೀರಾವರಿ ಮೂಲಕ ಅದನ್ನ ಯಶಸ್ವಿಯಾಗಿ ಗಿಡಗಳಿಗೆ ಕೊಟ್ಟರೆ ಅತಿ ಹೆಚ್ಚಿನ ಲಾಭವನ್ನು ಇಳುವರಿಯಲ್ಲಿ ಪಡಿಬಹುದು. ಹಾಗಾಗಿ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇರ್ತಕ್ಕಂಥ ಈಗ ಸದ್ಯದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ತಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ತಾವು ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕಿನ ಜೆರಾಕ್ಸು, ಇತ್ತೀಚಿನ ಫೋಟೋ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದ್ರೆ ಜಾತಿ ಪ್ರಮಾಣ ಪತ್ರವನ್ನ ಇಷ್ಟು ದಾಖಲಾತಿಗಳನ್ನ ನೀಡಬೇಕಂತ ಕೋರ್ತಾ ಇದ್ದೀನಿ. ಯಾರು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ತಮಗೆ ಈ ಸೌಲಭ್ಯವನ್ನ ಕೊಡಲಾಗುತ್ತೆ ಅಂತ. ಮತ್ತು ರೈತರ ಮೊತ್ತವನ್ನು ನೀವು ಪಾವತಿಸಿ ರಸಗೊಬ್ಬರಗಳನ್ನು ಪಡಿಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ.